ಹೇಳಿದ್ದಾರೆ. ಜಗತಿ ಛಂದಸ್ಸಲ್ಲಿ 48 ಅಕ್ಷರ, ಅದರಿಂದ 48 ವರ್ಷ ತೃತೀಯಸು. ಆ ಒಂದೊಂದು ಅಕ್ಷರ ಒಂದೊಂದು ಛಂದಸ್ಸಿನ ಒಂದೊಂದು ಅಕ್ಷರ ಹಾಗೆ ಬದುಕು ಸಾಗಿ. ಆಗ ಅದು ಯಾರು? ಸದಸ್ಯ ಆದಿತ್ಯ ಸ್ವಾಯತ್ತಾಹ ದ್ವಾದಶಾದಿತ್ಯ ಸದಸ್ಯ ಆದಿತ್ಯ ಅನ್ವಾಯತ್ತಾಹ. 12 ಅಕ್ಷರಗಳ ಛಂದಸ್ಸು, 12 ಮಂದಿ ಆದಿತ್ಯರು. ಆ ಸ್ವಯಂಸವನವನ್ನು ನಿಯಂತ್ರಿಸುವ ಯಾರು? ಆದಿತ್ಯ ನಮ್ಮ ದೇಹದಲ್ಲಿ ಪ್ರಾಣಾವಾಮ ಆದಿತ್ಯ. ನಮ್ಮ ದೇಹದಿದ್ರೆ ಯಾರು? ನಮ್ಮ ದೇವತೆಗಳೇ ಆದಿತ್ಯರಾಗ್ತಾರೆ. ಯಾಕೆ? ಏ ದೇಹಿ ನಮ್ ಸರ್ವಂ ಆದದೆ ಆದತ್ತೆ ಇದೆ ಆದಿತ್ಯ. ಎಲ್ಲ ಇಂದ್ರಿಯಗಳ ಶಕ್ತಿಯನ್ನ ತಾವು ವಿಡ್ರಾ ಮಾಡಿ ಸ್ವೀಕಾರ ಮಾಡಿ ಒಂದೊಂದೇ ಸಿಂಗಲಾಗುತ್ತೆ. ಕಣ್ಣಿಗೆ ನೋಡುವ ಶಕ್ತಿ ಕಮ್ಮಿ ಆಗುತ್ತೆ, ಕಿವಿ ಕೇಳುವ ಶಕ್ತಿ ಕಮ್ಮಿ ಆಗುತ್ತೆ, ಮೂಗಿಗೆ ಗಂಧ ಕಪ್ಪು ಹೊಡೆಯೋಲ್ಲ, ಬಾಯಿ ರುಚಿ ಬರೋಲ್ಲ, ಮುಟ್ಟಿದ್ರೆ ಗೊತ್ತಾಗೋಲ್ಲ. ಈ ಒಂದೊಂದು ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಆಧಾರ ಮಾಡಿ ಅವರು ಇಂದ್ರಿಯಾಗಿರುತ್ತವೆ, ಆದಿತ್ಯರಾಗಿರ್ತಾರೆ. ಸರಿ ಆಯ್ತು. ಮತ್ತೆ ವಿಷಯ ಪಂಚೇದೆ ಯಶಸ್ವಿನ ವಯಸ್ಸು ಕಿಂಚಿದ ಬದ್ಧತೆ 68 ಮೇಲೆ 69 ಹೋಗಿ ನಾನು ಮತ್ತೆ ಸವನ ಮುಗಿದ್ಬಿಟ್ಟಿದೆ. ಸಾಯಂ ಸವನ ಪ್ರಾರಂಭ ಆಗಿದೆ, ಮುಗಿಲಿಲ್ಲ. ಆವಾಗ ಕಿಂಚಿದ ಉಪತಪೆ ಏನಾದರೂ ಒಂದು ಕಿಂಚಿದ ತಾಪ ಉಪತಾಪ ರೋಗ ರುಜಿನ ಕಂಡು ಬಂದರೆ ಏನ್ ಮಾಡ್ಬೇಕು? ಅವಾಗ ಸೀದ ಆದಿತ್ಯರಿಗೆ ಅಪ್ಪಿಲ್ಲ ಸಪ್ರವಯ ಏನ್ ಹೇಳೋದು? ಪ್ರಾಣ ಆದಿತ್ಯ ಓ ಆದಿತ್ಯ ಶಬ್ದವಾಚ್ಯರಾದ ನನ್ನ ಇಂದ್ರಿಯಾಭಿಮಾನಿ ದೇವತೆಗಳೇ ಮತ್ತು ದ್ವಾದಶ ಆದಿತ್ಯರೇ, ನೀವು ನಮ್ಮ ಇಂದ್ರಿಯವನ್ನು ನಿಯಮಿಸುವಂತಹ ಈ ಅವಧಿಯಲ್ಲಿ ಅವರಿಗೆ ಇಂದ್ರಿಯದಲ್ಲಿ ತಿಳಿತಾ ಇದೆ. ನೀವು ಇಂದ್ರಿಯವನ್ನು ನಿಯಂತ್ರಿಸತಕ್ಕಂತಹ ಆದಿತ್ಯರೇ ಮತ್ತು ಆದಿತ್ಯ ಶಬ್ದವಾಚ್ಯರಾದ ನನ್ನ ಇಂದ್ರಿಯಾಭಿಮಾನಿ ದೇವತೆಗಳೇ ಏನ್ ಮಾಡ್ಬೇಕು ನೀವು? ಇದನ್ನೇ ತೃತೀಯ ಸವನ ಆಯು ಅನ್ನಿಸುತ್ತೆ. ಈ ಮೂರನೇ ಸವನ ನನ್ನ ಆಯುಸ್ಸು ಮುಗಿಯುವವರೆಗೆ, ಕೊನೆಯ ತನಕ ಈ ಸವನ ಮುಗಿಯುವವರೆಗೆ ನನ್ನನ್ನು ಮುಂದುವರಿಸಿಬಿಟ್ಟು ಮಧ್ಯದಲ್ಲಿ ಯಜ್ಞ ರೂಪ ಬಿಟ್ಟು ಯಜ್ಞ ಶುರು ಮಾಡಿದ್ದು ಒಂದು ತ್ರಿಗಾಲ ಪೂಜೆ ಮಾಡದೆ ಹೋಗುದು ಅಂದ್ರೆ ಅದನ್ನು ಬಿಡಿ. ಕೊನೆಯ ತನಕ ಆಯು ಅದು ಸಂತೋಷ, ಕೊನೆಯ ಆಯುಸ್ಸಿನ ಕ್ಷಣದವರೆಗೂ ಈ ಯಜ್ಞ ಮುಂದುವರಿಯಲಿ. ನನ್ನ ಬದುಕು ತ್ರಿಗಾಲ ಪೂಜೆ ಆಗಿ ಅವಕಾಶ ಸ್ನಾನ ಆಗಬೇಕಾದ್ರೆ ತ್ರಿಗಾಲ ಹೋಮ ಆಗುತ್ತೆ. ಆಯು ಅದು ಸಂತೋಷ. ಆಹಂ ಪ್ರಾಣ ಆದಿತ್ಯದ ಮಧ್ಯೆ ಯಜ್ಞೋ ವಿರೋಧಿಸಿ ಈ ಆದಿತ್ಯ ನಾಮಕರಾದಂತಹ ಪ್ರಾಣರ ಆಡಳಿತದ ಅವಧಿಯಲ್ಲಿ ನನ್ನ ಯಜ್ಞ ರೂಪ ಆಯಿತು. ನಾನು ಯಜ್ಞ ನಾನು ಮಾಡಿದ್ದು ನಿಮ್ಮ ಕಾಲದಲ್ಲಿ ಈ ಯಜ್ಞ ರೂಪ ಆಯಿತು ಅನ್ನುವಂತಹ ಮಾತು ಬರಬಾರದು. ಉದ್ದೈವದ ಏದಿ ಅಗದೋ ಹೈವ ಭವತಿ ಅದು ಸರಿ. ಆವಾಗ ಏನಾದ್ರು ರೋಗ ಬಂದರೆ ಅದರಿಂದ ಉದ್ಗತನಾಗ್ತಾನೆ. ನಿರೋಗನಾಗಿ 116 ವರ್ಷಗಳ ಕಾಲ ಬದುಕುತ್ತಾನೆ. 116 ಸ್ಫೂರ್ತಕ್ಕೆ ಎಲ್ಲ ಬದುಕುವಂತ 116ಕ್ಕೆ ಯಜ್ಞ ಮುಗಿದು. ಆಮೇಲೆ ಈ 116 ನಾನಾ ವಿಭಾಗಕ್ಕೆ ಹಿಡಿದು 360 ದಿವಸದ್ದು ಲೆಕ್ಕ. 116 ಅಂತಂದ್ರೆ 160 ದಿವಸ ಆಗಿಟ್ಟುಕೊಂಡು ಒಂದು ಸ್ಥೂಲ. ಇನ್ನೊಂದು ಲೆಕ್ಕ ಏನು ಅಂತಂದ್ರೆ 365 ಕಾಲ ನಿಜವಾದ ವರ್ಷ. 365 ದಿವಸ ಅಂತ ಇಟ್ಟುಕೊಂಡ್ರೆ 116 ಅಂತ ನೀವು ಚಾಂದ್ರ ಇಟ್ಟುಕೊಂಡ್ರೆ ಏನಾಗುತ್ತೆ ಗೊತ್ತ? 116 ವರ್ಷಕ್ಕೆ ಚಾಂದ್ರಮಾನ ಉಂಟಲ್ಲ, ಈ ಚಾಂದ್ರ ಪಂಚಾಂಗದಲ್ಲಿ ಶಿಶು ಹುಣ್ಣಿಮೆ ಅಮಾವಾಸ್ಯೆಯ ಲೆಕ್ಕ. ಇದು ಗಣಿತದಲ್ಲಿ ಅತ್ಯಂತ ಅಸಮರ್ಪಕವಾದ ಸಂಪ್ರದಾಯ ಚಾಂದ್ರ ಪದ್ಧತಿ. ಯಾಕೆಂದ್ರೆ ಅದು 355 ದಿವಸ ಅದು ಲೆಕ್ಕವೇ ಸರಿ ಇಲ್ಲ. ಚಾಂದ್ರ ಪ್ರಕಾರ ವಿಸ್ತರಣೆ ಮಾಡಿದ್ರೆ ಲೆಕ್ಕ ಸಿಗುತ್ತೆ. ಸೌರ ಅಂದ್ರೆ ಅಕ್ಯುರೇಟ್, ಅದು 365 ನಾಲ್ಕನೇ ಒಂದು ಮೂರ ಅಲ್ಲ ಒಂಚೂರು 365 ಕಾಲ. ಅಂದ್ರೆ ಅಕ್ಯುರೇಟ್ ಕಾಲ ಸಿಗುವುದು ಸೌರದಲ್ಲಿ ಮಾತ್ರ. ಚಾಂದ್ರದಲ್ಲಿ 10 ದಿವಸ 355 ದಿವಸಕ್ಕೆ ಒಂದು ವರ್ಷ. 156 356 355 ಅಪ್ ಟು ದಿ ಸೆಕೆಂಡ್ ಕರೆಕ್ಟ್ ಟೈಮ್. ಇವತ್ತು ಪ್ರಪಂಚದ ಲೆಕ್ಕಾಚಾರ ಮಾಡುದು ಸೌರದಿಂದ ಮಾತ್ರ ಉಂಟು, ಚಾಂದ್ರದಿಂದ ಮಾಡಿ ಬರುದಿಲ್ಲ. ಚಾಂದ್ರದ ಗಣಿತ ಆಗುತ್ತೆ ಅದು, ಚಂದ್ರನ ಗತಿಯಲ್ಲಿ ಸರಿ ವ್ಯವಸ್ಥೆ ಇಲ್ಲ. ಅದು ಒಂದೊಂದು 355ಕ್ಕಿಂತ ಬಹಳ ಅಂತರ 355 ಸ್ಥೂಲವಾಗಿ 10 ದಿವಸ ಡಿಫರೆನ್ಸ್ ಬರುತ್ತೆ ಒಂದು ವರ್ಷದಲ್ಲಿ. ಅದಕ್ಕೆ ಗೊತ್ತಿದೆ ಅಂತ ನಾನು ಯಾವಾಗ ಹೇಳ್ತೇನೆ, ಒಂದು 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಮಾಡಿ ಏನೋ ಮಾಡಿ ಗುರುಸಿಕೊಂಡು ಕಾಲಕ್ಕೆ ನಾವು ಕಾಲಕ್ಕೆ ಸರಿಯಾಗಿ ಓದ್ತಾ ಇದ್ದೇವೆ. ಅದು ಗೊತ್ತಿದ್ರು ಜಾಸ್ತಿ ಮಾಡಿಕೊಂಡು ಗುರುಸಿಕೊಳ್ಳು ಅಂತ ಚಾಂದ್ರ ಪದ್ಧತಿಯಲ್ಲಿ ಗಣಿತ ಸರಿ. ಅಂದ್ರೆ ಗಣಿತಕ್ಕೆ ಸರಿ ಇಲ್ಲ ಅಂದ್ರೆ ಗಣಿತ ಸರಿ, ಗಣಿತಕ್ಕೆ ಸಿಗೋದಿಲ್ಲ, ಅಕ್ಯುರೇಟ್ ಅದ ಗಣಿತಕ್ಕೆ ಸಿಗೋದಿಲ್ಲ. ಅದನ್ನು ಇಟ್ಟುಕೊಂಡ್ರೆ 116 ವರ್ಷ ಅಂತ 116 ವರ್ಷದಲ್ಲಿ ನೀವು 365 ದಿವಸ ಇಟ್ಟುಕೊಂಡ್ರೆ ಚಾಂದ್ರದ ಪ್ರಕಾರ ಎಷ್ಟಾಗುತ್ತೆ? 10 ದಿವಸ ಹೆಚ್ಚಾಯ್ತಾ ಒಂದೊಂದು ವರ್ಷದಲ್ಲಿ 365 355ರಿಂದ. ಹಾಗಾದ್ರೆ 116 ಅಂದ್ರೆ 1160 ದಿವಸ ಜಾಸ್ತಿ ಆಯ್ತು, ಅಂದ್ರೆ 4 ವರ್ಷ ಜಾಸ್ತಿ ಆಯ್ತು. ಅಂದ್ರೆ 116 120 ವರ್ಷವಾಯ್ತು. 116 ವರ್ಷ ಅಂದ್ರೆ ನೀವು ಚಾಂದ್ರದ ಪ್ರಕಾರ ಇಟ್ಟುಕೊಂಡ್ರೆ 120 ವರ್ಷ. ವಾಸ್ತವಿಕವಾಗಿ 116 ವರ್ಷ, ಯಾಕೆಂದ್ರೆ ಚಾಂದ್ರದಲ್ಲಿ 365 ದಿವಸ ಇಲ್ಲ ಇಲ್ಲ. ಸರಾಸರಿ ಆದರೂ ಕೂಡ 2 ವರ್ಷ ಹೆಚ್ಚಿರಬೇಕು, ಯಾಕೆಂದ್ರೆ 355 365 ಕರೆಕ್ಟ್, 365 ಸೌರ 365 ಚಾಂದ್ರ 365 ಅದರ ಸರಾಸರಿ ಬಡ್ಡಿ 360 ಒಂದು ವರ್ಷ. ಇದು ಸರಾಸರಿ ಲೆಕ್ಕ. ಹಾಗಿಟ್ಟುಕೊಂಡು ಕೂಡ 2 ವರ್ಷ ಜಾಸ್ತಿ. ಹೀಗೆ ಮೂವತ್ತೈದು 360 355 ಯಾವುದೇ ದಿನ ಇಟ್ಟುಕೊಳ್ಳಿ ಮನುಷ್ಯನ ಅದಕ್ಕೋಸ್ಕರ ಕ್ಯೂರೇಟ್ ಆಗಿ ದಿನಾನ ಮಧ್ಯಮ ಸೂರ್ಯ ಸೂರ್ಯನನ್ನೇ ನಾನು ಲೆಕ್ಕ ತಗೊಂಡ್ರೆ ಸೌರಮಾನದಿಂದ ಒಬ್ಬ ಮನುಷ್ಯನ ಆಯುಷನ್ನು ಕರಣೆ ಮಾಡಿದ್ರೆ ಕರೆಕ್ಟ್ ಸೌರಮಾನದಿಂದ ಇವಾಗ ಅದೇ ನಾನು ಮೊನ್ನೆ ಬಂದದ್ದೇ ಮಧ್ವ ಜಯಂತಿಯನ್ನು ಮಾಗದಿಂದ ತಗೊಂಡ್ರೆ ಲೆಕ್ಕ ಕರೆಕ್ಟ್ ಆಗುತ್ತೆ ಮಕರದಿಂದ ತಗೊಂಡ್ರೆ ಲೆಕ್ಕ ಸರಿಯಾಗುತ್ತೆ ಅದನ್ನ ಮಕರ ಶುದ್ಧ ನೋವಿ ದಿವಸ ಮಧ್ವ ಜಯಂತಿ ಆಚರಣೆ ಮಾಡುವಂತ ಕಾರಣ ಇದೆ ಯಾಕೆಂದ್ರೆ ಗಣಿತದಲ್ಲಿ ಕರೆಕ್ಟ್ ಆಗುತ್ತೆ ಇದು ಏನು ಅಂದ್ರೆ ಸೌರಮಾಸದಲ್ಲಿ ತಗೊಂಡ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ತಗೊಂಡ್ರೆ ಒಂದೇ ರೀತಿ ಬರುತ್ತೆ ಯಾಕಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಎಕ್ಯುರೇಟ್ ಆಗಿದೆ ಅಲ್ಲಿ ವ್ಯತ್ಯಾಸ ಬಂದು ಕಾಲು ದಿವಸ 365 ದಿವಸ ಇದೆ ಕಾಲು ದಿವಸ ಕಮ್ಮಿ ಆ ಕಾಲು ದಿವಸಕ್ಕೋಸ್ಕರ 4 ವರ್ಷಕ್ಕೊಮ್ಮೆ ಫೆಬ್ರವರಿಯಲ್ಲಿ ಒಂದು ದಿವಸ ಜಾಸ್ತಿ ಮಾಡಿ ಅದು 365 ಕಾಲು ಸೌರಮಾಸ ಕರೆಕ್ಟ್ ಇದೆ ಶಾಸ್ತ್ರ ಗಣಿತ ಪ್ರಕಾರ ಮತ್ತು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಒಟ್ಟಾಗುವುದೇ ಇಲ್ಲ ಯಾವತ್ತು ಒಂದು ತಿಂಗಳು 15 ದಿವಸ 20 ದಿವಸ ದ್ವಾದದ್ದು ಅಂತರ ಬರುತ್ತೆ ಆದರೆ ಇದು ನೋಡಿ ಮಕರ ಸಂಕ್ರಮಣ ಅಂದ್ರೆ ಜನವರಿ 14 ಅದೇ ಚಿನ್ನ ಸೌರಗಣನೆ ಮತ್ತು ಕ್ಯಾಲೆಂಡರ್ ಗಣನೆ ಕರೆಕ್ಟ್ ಮಾಡಿ ಶಾಸ್ತ್ರದಲ್ಲಿ ಯಾವ ಲೆಕ್ಕಕ್ಕೂ ಸಿಗುತ್ತೆ ಅದಕ್ಕೋಸ್ಕರ ನಿಮಗೆ ಎಕ್ಯುರೆ ಸಿಗೋಸ್ಕರ ಸೌರ ಮಾಸ ಅಂತ ಆಯ್ತು ಇದು 14 ಆಯು ಅಂತ ಇದೆಲ್ಲ ಆಯ್ತು ಹೀಗೆ ಮಾಡಬೇಕು ಅಂತ ಹೇಳಿ ಹೀಗೆ ಯಾರಾದ್ರೂ ಮಾಡಿ ನೋಡಿದ್ರೆ ಬದುಕಿ ದುಡ್ಡು ಬರೇ ಬರೋಡೆ ಬಿಡೋದು ಯಾರಾದ್ರೂ ಹಿಂದೆ ಏತತ್ವೈತದ್ವಿದ್ವಾನ ಮಹಿದಾನ ಐತರೇಯ ಏತತ್ವೈ ವಿದ್ವಾನ್ ಆಹ ಏತತ್ವೈ ತತ್ ವಿದ್ವಾನ್ ಈ ಯಜ್ಞ ಬದುಕೆ ಯಜ್ಞ 116 ವರ್ಷದ ಬದುಕಿನಲ್ಲಿ ವಸುಪುತ್ರ ಆದಿತ್ಯರಲ್ಲಿ ಇರತಕ್ಕಂತಹ ಭಗವಂತ ವಸು ಅಂದ್ರೆ ವಸುವಿನ ಪ್ರಧಾನ ಆದ್ರಿ ಶುದ್ಧರಲ್ಲಿ ಪ್ರಧಾನ ಆದ ವಾಯು ಅಂತ ಮಾಡಿ ಈಗ ಶುದ್ಧರಿಗೂ ನಿಯಾಮಕ ಶಕ್ತಿ ಆಗಿರುವವನು ವಾಯು ಅಗ್ನಿ ವಾಯು ಆದಿತ್ಯರಲ್ಲಿ ಆದಿತ್ಯ ಅಂದ್ರೆ ವಾಮನ ಇವರು ಪ್ರಧಾನ ದೇವತೆಗಳಾಗಿ ಅಗ್ನಿ ವಾಯು ಆದಿತ್ಯ ಇಲ್ಲಿ ಅಗ್ನಿ ಇಂದ್ರಿಯಂತರ್ಗತರಾಗಿರ್ತಕ್ಕಂಥ ಭಗವಂತ ಅಲ್ಲಿ ವಾಯುವಂತರ್ಗತನಾದ ಬರೆದಂತ ಸ್ವಯಂ ಭಗವಂತನೇ ಆದಿತ್ಯನಲ್ಲಿ ಅಲ್ಲೇ ಇರಲಿ ಮತ್ತು ಆದಿತ್ಯನಂತರ್ಗತನವರು ಸೂರ್ಯನಾರಾಯಣ ಅಗ್ನಿನಾರಾಯಣ ಸೂರ್ಯನಾರಾಯಣ ಮತ್ತು ವಾಯುವಂತರ್ಗತನಾಗಿರ್ತಕ್ಕಂಥ ಪ್ರಾಣನಾರಾಯಣ ಈ ಮೂರು ರೂಪಗಳಲ್ಲಿ ಆಯುಷ್ಯ ಅಗ್ನಿನಾರಾಯಣ ಸೂರ್ಯನ 24 ವರ್ಷ ಮತ್ತು ಪ್ರಾಣನಾರಾಯಣ ಸತ್ಯದ 24 ವರ್ಷಗಳಿಗೆ ಸೂರ್ಯನಾರಾಯಣ ಕೊನೆಯ 48 ವರ್ಷಗಳಿಗೆ ಈ ವಿದ್ಯೆಯನ್ನು ಏತದ್ಭಾಸ್ಮವೈ ತತ್ ವಿದ್ವಾ ಈ ಅತ್ಯಂತ ಪ್ರಸಿದ್ಧವಾದ ವೈದಿಕ ಪರಂಪರೆಯಲ್ಲಿ ಜನಜನಿತವಾದಂತಹ ವಿದ್ಯೆಯನ್ನ ವಿದ್ವಾನ್ ತಿಳಿದವ ಯಾರಂದ್ರೆ ಆಹ ಮಹಿದಾಸ ಐತರೆಯ ಮಹಿದಾಸ ಐತರೆಯ ಅಂತಕ್ಕಂಥ ಋಷಿ ಇದನ್ನು ತಿಳಿದು ಈ ಮಾತನ್ನು ಹೇಳಿದ್ರಿಂದ ಏನಾಯ್ತು ಏನ್ ಹೇಳಿದ ಅವನು ಅಂದ್ರೆ ಅವನು ಸಖಿಮ್ಮೇ ಉಪತಪಸ್ವಿ ಸಖಿಮ್ಮೇ ಉಪತಪಸ್ವಿ ಯೋಗ ಪ್ರೇಷ್ಯಾಗಿ ರೋಗದ ಹತ್ರ ಹೇಳ್ಬಿಟ್ಟ ರೋಗದ ಕಾಟ ಕೊಡ್ತಕ್ಕಂಥ ದುಷ್ಟ ಶಕ್ತಿಗಳು ಬಂದು ಮಧ್ಯ 116 ಮಧ್ಯೆ ಬಂದಾಗ ಸಹ ಕಿಮ್ಮೆ ಏನು ಉಪತಪಸಿ ಯಾಕೆ ನನ್ನ ಕಾಟ ಕೊಡ್ತಿ ಯೋಹಂ ಅನೇನ ಅಪ್ರೇಷ್ಯಾಮಿ ಇನ್ನ ಯಾವ ಕಾಟದಿಂದ 116 ವರ್ಷದ ಮುಂಚೆ ಸಾಯೋಲ್ಲ ಅಂತ ಅವರು ಹಾಗೆ ಚಾಲೆಂಜ್ ಮಾಡಿದಂತೆ ಈ ಮಂತ್ರವನ್ನು ಉಪಾಸನೆ ಮಾಡಿ ಯೋಹಂ ಅನೇನ ಈ ಮಂತ್ರದ ಬಲದಿಂದ ಅಪ್ರೇಷ್ಯಾಮಿ ಸಾಯೋಲ್ಲ ಪ್ರೇಷ್ಯಾಮಿ ಪ್ರೇತನ ಗೌತನ ಸೊ ಯೋಹಂ ಅನೇನ ಅಪ್ರೇಷ್ಯಾಮಿ ಕಿಮ್ಮೆ ಏನದು ಉಪತಪಸಿ ಯಾಕೆ ನನ್ನ ಕಾಟ ಕೊಡ್ತಿ ಆಗೋಲ್ಲ ನನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಸಾಯೋಲ್ಲ 116 ವರ್ಷ ಆಗದೆ ನಾನು ಸಾಯೋಲ್ಲ ಹೀಗೆ ಆಹ ಹೀಗೆ ಹೇಳಿದ ಸತ್ತ ಅಲ್ವಾ ಅದಕ್ಕೆ ಇಲ್ಲ ಸಹ 16 ವರ್ಷ ಶತಂ ಅಜೀವತ್ 16 16 ಕುಳಿದ ವರ್ಷ ಶತಂ 100 ವರ್ಷ ಬದುಕಿದ ಈ ಚಾಲೆಂಜ್ ಮಾಡಿ 116 ವರ್ಷ ಬದುಕಿದ ಪ್ರಾಹ 16 ವರ್ಷ ಶತಂ ಜೀವತಿ ಏವಂ ವೇದ ಅವನು ಮಾತ್ರ ಅಲ್ಲ ಯಾರು ಈ ರೀತಿ ತ್ರಿಕಾಲ ಯಜ್ಞ ಈ ಬದುಕು ಅಂತಂದ್ರೆ ತಿಳ್ಕೊಂಡು ಭಗವಂತನ ಉಪಾಸನೆ ಮಾಡ್ತಾರೆ ಅವನು 116 ವರ್ಷ 16 ವರ್ಷ 16 ವರ್ಷ ಅಂದ್ರೆ 16 ದಿವಸ ಕೂಡಿದ 16 ಯುಕ್ತ 16 ದಿನ 16 16 ಕೂಡಿದ 100 ವರ್ಷ ಶತಂ ಅವನು 16 ವರ್ಷ ಬಂದಿದ್ದಾನೆ ಇದರಲ್ಲಿ ಸಂದೇಹ ಇಲ್ಲ ಈ ಮಹಿದಾಸ ಇದ್ದರೆ ಯಾಕೆಂದ್ರೆ ಇಡೀ ಉಪನಿಷತ್ತನ್ನು ಕಟ್ಟುವ ಮಹಿದಾಸ ಇದ್ದರೆ ಇದೈತರೆ ವೇದವನ್ನು ಕಟ್ಟಿರ್ತಕ್ಕಂಥ ಇತರೆ ಉಪನಿಷತ್ತನ್ನು ಕಂಡ ಒಬ್ಬ ಮಹಿದಾಸ ಇದ್ದರೆ ಇದ್ದ ಅವನೇನು ಇಡೀ ಉಪನಿಷತ್ತನ್ನು ಜಗತ್ತಿಗೆ ಕೊಟ್ಟವ ಇತರೆ ಉಪನಿಷತ್ತು ಅಂತ ಪ್ರಸಿದ್ಧ ಅವನು ಭಗವದ್ ಅವತಾರ ಇತರೆ ಅನ್ನೋದು ಭಗವದ್ ಅವತಾರ ಭಗವಂತ ಹೇಳಿದ್ರು ನಾನು 16 ವರ್ಷ 16 ವರ್ಷ ಬದುಕಿದೆಪ್ಪ ಇದ್ರ ಮಧ್ಯೆ ಸತ್ತ ಹೋಗ್ತಿದ್ದೆ ಅಂತ ಹೇಳಿದ್ರು ಯಾರು ಭಗವಂತ ಹೇಳಿ ಸಾಧ್ಯ ಮತ್ತೆ ಯಾರು ಒಬ್ಬ ಋಷಿ ಹೇಳಿದ್ರು ಎಲ್ಲರೂ ಕೂಡ ಇತರೆ ಉಪನಿಷತ್ತನ್ನು ಕಂಡ ಋಷಿಯೇ ಇವನು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲರೂ ಯಾಕಂದ್ರೆ ನಾಮ ಸಾಧ್ಯ ಬರೇ ಹೆಸರಲ್ಲ ತಾಯಿ ಹೆಸರು ಇತರೇ ಮಗ ಮಹಿದಾಸ ಇತರೇ ಇವನು ಇತರೇ ಮಗ ಇವನು ಮಹಿದಾಸ ಅವನು ಇತರೇ ಮಗ ಮಕ್ಕಳೇ ಮುಂದೆ ತಾಯಿ ಹೆಸರುವಂತೆ ಮಗನ ಹೆಸರುವಂತೆ ಅಂದ್ರೆ ಒಬ್ಬರೇ ವ್ಯಕ್ತಿ ಇರಬೇಕು. ಇಲ್ಲಿ ಮಹಿದಾಸಹ ಐತರೆ ಸ್ತುನ್ಯ ಅಂತ ಬಸವರಾಜ. ಈ ಮಹಿದಾಸ ಐತರೆಯ ಬೇರೆ, ಆ ಮಹಿದಾಸ ಐತರೆಯ ಬೇರೆ. ಯಾಕೆ ಅಂದ್ರೆ ಅದಕ್ಕೆ ಅವರು ಆಚಾರ ಮೂರು ವಿಷಯಗಳನ್ನು ಕೊಟ್ಟಿದ್ದಾರೆ, ಮೂರು ವಚನ. ಇನ್ನು ಮುಂದೆ ದೇವಕಿ ಪುತ್ರನಾದ ಕೃಷ್ಣ ಬರ್ತಾನೆ ಇಲ್ಲಿ, ಇದೇ ಮುಂದೆ ಈ ಅಧ್ಯಾಯ ಖಂಡದಲ್ಲಿ. ದೇವಕಿ ಪುತ್ರನಾದ ಕೃಷ್ಣ ಘೋರ ನಾಮಕ ಋಷಿಯಿಂದ ಉಪದೇಶ ಮಾಡಲಾರ ಈ ವಿದ್ಯೆಯನ್ನು, ಇದೇ ಯಜ್ಞ ವಿದ್ಯೆಯನ್ನು. ಮಹಿದಾಸ ಇದ್ದರೆಯ ಒಬ್ಬ, ಆಮೇಲೆ ದೇವಕಿ ಪುತ್ರ ಕೃಷ್ಣ ಒಬ್ಬ, ಇಬ್ಬರು ಈ ವಿದ್ಯೆಯನ್ನು ಉಪಾಸನೆ ಮಾಡಿದರು. ಇವರಿಬ್ಬರು ದೇವಕಿ ಪುತ್ರ ಕೃಷ್ಣ ಅಂದ್ರೆ ದ್ವಾಪರ ಯುಗದಲ್ಲಿದ್ದ ಕೃಷ್ಣ ಅಲ್ಲ, ಭಗವಂತರ ಅವತಾರವಾದ ಕೃಷ್ಣ ಅಲ್ಲ. ಮಹಿದಾಸ ಇದ್ದರೆ ಅಂದ್ರೆ ಭಗವಂತರ ಅವತಾರವಾದ ವೈತರೇ ಅಲ್ಲ. ಮತ್ತೆ ಅವರು ಆ ಹೆಸರಿನ ಬೇರೆ ಋಷಿಗಳು. ಮತ್ತೆ ದೇವಕಿ ಪುತ್ರ ಹೌದಪ್ಪ, ತಾಯಿ ಹೆಸರು ದೇವಕಿ, ಮಗನ ಹೆಸರು ಕೃಷ್ಣ ಅಂತ ಇರಬಾರ್ದು. ತಾಯಿಗೆ ದೇವಕಿ ಅಂತ ಹೆಸರಿಡಬಾರ್ದೇನು, ಆ ದೇವಕಿಯನ್ನು ತಾಯಿ ಕೊಟ್ಟಿದ್ದ ಮಗನಿಗೆ ಕೃಷ್ಣ ಅಂತ ಹೆಸರಿಡಬಾರ್ದೇನು. ಒಬ್ಬ ತಾಯಿಗೆ ಋಷಿಗಳ ಪರಂಪರೆಯಲ್ಲಿ ಒಬ್ಬ ತಾಯಿಗೆ ದೇವಕಿ ಅಂತ ಹೆಸರಿಟ್ಟಿದ್ರು, ಅವ್ರ ಮಗನಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ರು, ಅವ್ರ ದೇವಕಿ ಪುತ್ರ ಕೃಷ್ಣ ಆದ ಅವ್ರು ಬಂದಂತಲ್ಲ. ಹಾಗೆ ಒಬ್ಬ ಇತರ ಅಂತ ನೋಡಿದ್ರು, ಅವ್ರಿಗೆ ಒಬ್ಬ ಮಗ ಹುಟ್ಟಿದ ಋಷಿ, ಅದು ಈ ಐದರೆಯ ಮಹಿಳಾ ಅಂತ ಹೆಸರಿಟ್ಟು. ಯಾಕೆ ಭಗವಂತನ ಹೆಸರು ಋಷಿಗಳಿದ್ರು, ಆ ಹೆಸರು ಯಾಕಿಟ್ರು, ಬೇರೆ ಯಾವುದೇ ಒಳಗೆ ರೈವೇದೇವಿ ಅಂತ ಹೆಸರಿಲ್ಲ, ನರಸಿಂಹ ಅಂತ ಹೆಸರಿಡೋಲ್ಲ. ಇದೆಲ್ಲ ಬರೇ ದೇವಕಿ ತಾಯಿ ಮಗನ ಹೆಸರು, ಮಕ್ಕಳ ಹೆಸರು ದಶರಥ ರಾಮ ಅಂತ ಹೆಸರಿಡೋಲ್ಲ, ಅಥವಾ ಕೌಶಲ್ಯ ಅಂತ ತಾಯಿ ಹೆಸರು ರಾಮ ಅಂತ ಹೆಸರು ಎಲ್ಲ ಇರೋಲ್ಲ. ಇದು ಮಾತ್ರ ಏನು ಅಂದ್ರೆ ಪ್ರಮಾಣ ಕೊಡ್ತಾರೆ ಆಚಾರ ಪುರಾಣದ ಒಂದು ವಚನ. ಈ ಇಬ್ಬರು ಋಷಿಗಳು ತಪಸ್ಸು ಮಾಡಿದರು, ಭಗವಂತನನ್ನು ಕುರಿತು ತಪಸ್ಸು ಮಾಡಿದರು. ಒಳ್ಳೆಯವರು ಯಜ್ಞಿಗಳು ಎಂದವರು ಏನು ಮಾಡಿದ್ರು, ಭಗವಂತನನ್ನು ಕುರಿತು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಅವರಿಗೆ ಒಂದು ಆಸೆ ಏನಂದ್ರೆ, ಭಗವಂತ ನಿನ್ನ ಹೆಸರು ನಮಗೆ ಬರಬೇಕು, ನಿನ್ನ ತಾಯಿ ಹೆಸರೇ ನಮ್ಮ ತಾಯಿಗೆ ಇರಬೇಕು, ಗ್ರಂಥ ಬಂದು ನಮ್ಗೆ ಕೊಡುವಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ವರದ ಬಲದಿಂದ ಹುಟ್ಟಿದವರು. ಆದ್ರಿಂದ ಒಬ್ಬನು ಇತರೆಯ ಮಗ, ಇತರೆಯ ಮಹಿದಾಸ, ಒಬ್ಬನು ದೇವಕಿಯಿಂದ ಕೃಷ್ಣ ಆದ. ಮೂರು ಘಟನೆಗಳಿಂದ ನಿನ್ನೊಂದು ಕಪಿಲ, ಕಪಿಲ ಅಂತನು ಭಗವಂತ ಕಪಿಲ ವಾಸುದೇವ, ಅದು ದೇವಭೂತಿಯ ಮಗನಾಗಿ ಅಲ್ಲಿ ತಾಯಿ ಹೆಸರು ಕೇಳಲಿಲ್ಲ ನೋಡಿ. ಅವನು ಕೇಳಿದ, ನಿನ್ನ ಹೆಸರೇ ನನ್ನ ಹೆಸರಾಗಿ, ನಿನ್ನ ಶಿಷ್ಯರ ಹೆಸರೇ ನನ್ನ ಶಿಷ್ಯರ ಹೆಸರು, ತಾಯಿ ಹೆಸರು. ಹಾಗೆ ಹೊರ ಕೇಳಿದ ಮಾಮ. ಅದರಿಂದ ಭಗವಂತ ವೈದಿಕ ಸಂಖ್ಯಾಶಾಸ್ತ್ರವನ್ನು ಬೋಧನೆ ಮಾಡಿದರೆ, ಈ ಭಗವಂತನಿಂದ ಹೊರಪಡದ ಕಪಿಲ ಋಷಿ ನಾಸ್ತಿಕ ಸಂಖ್ಯಾವಾದವನ್ನು ಬೋಧನೆ ಮಾಡಿದ. ಅವನಿಗೆ ಪಂಚಶಿಖಾಂತ ಶಿಷ್ಯ ಅಂದ್ರೆ ಏನು, ಪಂಚಶಿಖಾಂತ ಶಿಷ್ಯ. ಅವನು ಗುರುವಿನ ಹೆಸರು ಅಂದ್ರೆ ಶಿಷ್ಯ ಶಿಷ್ಯನ ಹೆಸರು ಬಂದೆ, ನೀನು ಉಪದೇಶ ಮಾಡಿದ ಶಾಸ್ತ್ರದ ಹೆಸರು ಬಂದೆ. ಅವನು ಅವನದು ನಾಸ್ತಿಕ ಸಂಖ್ಯೆ, ಭಗವಂತನದು ವೈದಿಕ ಸಂಖ್ಯೆ, ಅದು ಇವೆರಡು ಸಂಖ್ಯೆ. ಪಾಠ ಕೇಳಿದ ಶಿಷ್ಯರ ಹೆಸರು ಸೇರಿ ಪಂಚಶಿಖ ಪಂಚಶಿಖ. ಹೀಗೆ ಶಿಷ್ಯನ ಹೆಸರು ಮತ್ತು ತಾನು ಉಪದೇಶದ ಶಾಸ್ತ್ರದ ಹೆಸರು ಮುಂದೆ ಆಗಬೇಕು ಅಂತ ಹೊರಪಡೆದವನೊಬ್ಬ ಅವನು ಕಪಿಲ. ಅವನು ಇಲ್ಲಿ ಬರೋಣ. ಆದರೆ ಐದನೆಯ ಮಹಿಳಾ ಸಂಬಂಧ ಇಂದ ಕೃಷ್ಣ ದೇವಕಿ ಪುತ್ರ ಬರ್ತಾರೆ. ಅವರಿಬ್ಬರು ಭಗವಂತನ ರೂಪಗಳಲ್ಲ, ಇಬ್ಬರು ಋಷಿಗಳು, ಪ್ರತ್ಯೇಕ ಋಷಿಗಳು. ದೇವಕಿ ಪುತ್ರ ಕೃಷ್ಣ ಅನ್ಯ, ಐದನೆಯ ಮಹಿಳಾ ಅನ್ಯ, ದೇವಕಿ ಪುತ್ರ ಕೃಷ್ಣ ಅನ್ಯ ಅಂತ ಹೇಳಿ ಅದಕ್ಕೆ ವಿಸ್ತಾರವಾದಂತಹ ಪ್ರಮಾಣ ಕೊಟ್ಟಿದ್ದಾರೆ. ಇವಾಗ ನಮಗೆ ವಿಷಯ ತಿಳಿಯಿತು. ನೂರ 16 ವರ್ಷಗಳ ಕಾಲದ ಬದುಕೆ ಒಂದು ಯಜ್ಞ. ಯಜ್ಞ ಅಂತ ಆಗ್ಬೇಕಾಗಿದ್ರೆ ದೀಕ್ಷೆ ಆಗಬೇಕು, ಆಮೇಲೆ ಅದನ್ನು ಉಪಸನ ಅಂದ್ರೆ ಯಜ್ಞದಲ್ಲಿ ತೊಡಗಿ ತೊಡಗುವ ಕ್ರಿಯೆಗಳೆಲ್ಲ ಆಗ್ಬೇಕು. ಯಜ್ಞದಲ್ಲಿ ನಾನು ಹೇಳಿದೆ ಸಾಮವೇದನ ಹಾಡ ಆಗ್ಬೇಕು, ಶಸ್ತ್ರ ಶಂಸನ ಆಗ್ಬೇಕು, ಆಮೇಲೆ ಯಜ್ಞದಲ್ಲಿ ದಕ್ಷಿಣೆ ಕೊಡಬೇಕು, ಯಜ್ಞದಲ್ಲಿ ಸೋಮರಸ ಹಿಂಡಬೇಕು, ಯಜ್ಞದಲ್ಲಿ ಔಷಧ ಸ್ನಾನ ಆಗಬೇಕು, ಕೃಷ್ಣ ಅರ್ಪಣೆ ಇದೆಲ್ಲ ಆಗ್ಬೇಕು. ಈ ಬದುಕಿನಲ್ಲಿ ಎಂತದಿದೆಲ್ಲ ಅಂದ್ರೆ ಇದು ನೋಡ್ತೇ ಅಲ್ಲ ಏನದು ಸಹ ಸತಿ ನರಮತೆ ತಾಹ ಪಕ್ಷ ದೀಕ್ಷಾ. ಇದು ದೀಕ್ಷೆ. ದೀಕ್ಷೆ ಅಂದ್ರೆ ವ್ರತದಲ್ಲಿ ನಿಯಮದಲ್ಲಿ ಕೂತ್ಕೊಳ್ಬೇಕು. ದೀಕ್ಷೆ ದಿವಸ ಏನೋ ಉಪವಾಸ ಮಾಡಿ ನಾವೇನು ಕೃಷ್ಣಾಷ್ಟಮ ಆಚರಿಸಬೇಕಾದ್ರೆ ಅಡುಗೆ ಮಾಡ್ಬೇಕಾದ್ರೆ ದೀಕ್ಷೆ ಅವರು ಬೆಳಗ್ಗೆ ಸಂಜೆ ಉಪವಾಸ ಸ್ನಾನ ದೀಕ್ಷೆಯಲ್ಲಿ ಕೆಲವು ನಿಯಮಗಳ ದೀಕ್ಷೆ ಇರಬೇಕು. ಇಲ್ಲಿ ಏನಂದ್ರೆ ಎದ್ದು ಅಶಿಶಿ ಸತಿ ಹಸಿವಿನಿಂದ ಬರಲುತ್ತಾನಂತ ಅದು ದೀಕ್ಷೆ. ಎದ್ ಪಿಪಾಸತಿ ಬಾಯಾರಿಕೆಯಿಂದ ಬರಲುತ್ತಾನ ಕುಡಿಯೋದಿಲ್ಲ, ಕುಡಿದ್ರೆ ದೀಕ್ಷಾ ಬಂದಾಯ್ತು. ಬಾಯಾರಿಕೊಂಡು ಕೂಡ್ತಾನೆ, ಹಸಿವಿನಿಂದ ಒದ್ದಾಡ್ತಾನೆ. ಅಶಿಶಿ ಸತಿ ತಿನ್ನಬೇಕು ಅಂತ ಆಸೆ ಆಗುವಷ್ಟು ಹಸಿವು ಕಾಣ್ತಾ ಇದೆ. ವಿಪಾಸತಿ ಕುಡಿಬೇಕು ಅಂತ ದೊಡ್ಡ ಬಸ್ಸೆ ಆಗಿದೆ ಅಂತ ಉದ್ದಾಡ್ತಾನೆ. ಎಂತ ರಮತೆ ಅದರಿಂದ ಉದ್ದಾಟ ಪಡ್ತಾನೆ. ರಮತೆ ಖುಷಿ ಪಡುವುದನ್ನು ಜೀವನದಲ್ಲಿ ತಿನ್ಲಿಕ್ಕಾಗದೆ ಅದು ತಿನ್ನದೆ ಕುಡಿಯದೆ ಆ ದಾಹದಿಂದ ಸಂಕಟ ಪಡ್ತಾನಲ್ಲ ಅದೇ ದೀಕ್ಷೆ. ತಾಹಸ್ಯ ದೀಕ್ಷಾ ಈ ಯಜ್ಞದ ದೀಕ್ಷೆ ಅದು. ಇದು ಒಂದು ದೃಷ್ಟಿಯಿಂದ ಪೂರ್ಣ ಪ್ರಮಾಣದಲ್ಲಿ ಇರುವುದರಿಂದ ಗರ್ಭದಲ್ಲಿ ಅದೇ ದೀಕ್ಷೆ. ಹುಟ್ಟುವುದಕ್ಕೆ ಮುಂಚೆ ದೀಕ್ಷೆ, ದೀಕ್ಷಾ ಅಂದ್ರೆ ಯಾರು ಪ್ರಾರಂಭ ಆಯ್ತು ಹುಟ್ಟಿದ ತಕ್ಷಣ ಗರ್ಭದಲ್ಲಿ ಹಸಿವಾಗುತ್ತೆ, ಉದ್ದ ಹಾಕುವುದಿಲ್ಲ, ತಯಾರಿಕೆ ಆಗುತ್ತೆ, ಕಾಫಿ ಕುಡಿಸೋದಿಲ್ಲ. ಮತ್ತೆ ಏನು ಜರ ಹಣ್ಣು ಮುಚ್ಚಿಕೊಂಡು ಯೋಚಿಸಿಕೊಂಡು ಯಾವ ಆನಂದವೂ ಇಲ್ಲದೆ ಬಂತು. ಇದು ದೀಕ್ಷಾಗಾನ. ದೀಕ್ಷಿತನಾಗಿ ಯಜ್ಞ ಪ್ರಾರಂಭ ಅದು ದಾಹ ಅತ್ಯಧಿಕ ಆಮೇಲೆ ಹುಟ್ಟಿದಾನೆ. ಹುಟ್ಟಿದ ಮೇಲೆ ಹುಟ್ಟಿದ್ರೆ ಯಜ್ಞದ ಉಪಸನ. ಉಪಸನ ಅಂದ್ರೆ ಯಜ್ಞದ ತೊಡಗುವಿಕೆಯ ಕ್ರಿಯೆ. ಅದ್ಯಾವುದು ಅಂದ್ರೆ ಯದ್ ಅಶ್ನಾದಿ ಯದ್ ತಿಬತಿ ಯದ್ ದ್ರಮತೆ ತದ ಹೊಸದೈ ಏತಿ. ಅದೇ ಯದ್ ಅಶ್ನಾದಿ ಹುಟ್ಟಿದ ನಿಮಿಷ ಮಾಡಿದ ಕುಡಿದಿಶ ಮಾಡಿದ ಆಟಾಡಿಶ ಮಾಡಿದ ಅದೇ ಯಜ್ಞದ ತೊಡಗುವಿಕೆ. ಯದ್ ಅಶ್ನಾದಿ ಯದ್ ತಿಬತಿ ಉಂಡ ಕುಡಿದ ದ್ರಮತಿ ವಿಹರಿಸಿದ ಆಟಾಡಿದ ಹುಟ್ಟಿದ ತಕ್ಷಣ ಯಜ್ಞ ಪ್ರಾರಂಭ ಆಯಿತು. ತದ ಹೊಸದೈ ಏತಿ ಆಯ್ತು. ಯಜ್ಞ ಪ್ರಾರಂಭ ಆಯ್ತು. ಯಜ್ಞದ ತೊಡಗುವಿಕೆ ಆಯ್ತು. ಯಜ್ಞದಲ್ಲಿ ಮೂರು ಶಂಸನ ಆಗುತ್ತೆ. ಸಾಮವೇದ ಸ್ತೋತ್ರ, ಋಗ್ವೇದ ಶಸ್ತ್ರ. ಯದ್ಧಸತಿ ಯಜ್ಞಕ್ಷತಿ ಯದ್ ಮೈಸರಂ ಚರತಿ ಸ್ತುತ ಶಸ್ತ್ರ. ಈ ಬದುಕಿನಲ್ಲಿ ನಗುವುದೇ ಭಗವಂತನ ಪ್ರಧಾನ. ಯಜ್ಞದಲ್ಲಿ ಸಾಮಗಾನ ಯದ್ಧಸತಿ. ಸಾಮಗಾನ ಅಂತಂದ್ರೆ ಅದು ಆನಂದದ ಗಾನ. ಅದಕ್ಕೆ ಇವು ಖುಷಿಯಲ್ಲಿ ಸಂತೋಷದಲ್ಲಿ ನಗುತ್ತೇವಲ್ಲ ಅದೇ ಈ ಯಜ್ಞದ ಸಾಮಗಾನ ಸ್ತುತ. ಯಜ್ಞಕ್ಷತಿ ಖುಷಿಯಲ್ಲಿ ಕುಣಿದಾಡ್ತೇವೆ, ಖುಷಿಯಲ್ಲಿ ಏನೇನೋ ತಿಂಡಿ ತಿನಿಸುಗಳನ್ನು ತಿಂತೇವೆ. ಆಮೇಲೆ ಮೈಥುನಾಚರಣೆ, ಸ್ತ್ರೀ ಸಹಸ್ರದಿಂದ ಜೀವನದಲ್ಲಿ ಸಂತಾನೋತ್ಪತ್ತಿಗೋಸ್ಕರ ಮೈಥುನಾಚರಣೆ. ಈ ಮೂರು ಶಂಸನ ಗುಣಗಾನ. ಆ ಭಗವಂತನ ಗುಣಗಾನ ಸಾಮಗಾನ ಅನ್ನೋದು ಯಜ್ಞದ ಒಂದು ಆನಂದದ ಕ್ಷಣ. ಅದನ್ನು ಇಲ್ಲಿ ಯಾವುದು ಅಂತಂದ್ರೆ ಇವರು ಆನಂದದಿಂದ ವಿನೋದದಿಂದ ಹಾಸ ಪರಿಹಾಸ ಮಾಡುವ ಕಾಲ. ಏನೋ ತನಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ತಿನ್ನುವುದು ಮತ್ತು ಸ್ತ್ರೀಯ ಜೊತೆಗೆ ಮೈಥುನವನ್ನು ಆಚರಿಸುವುದು ಇದೇ ಈ ಯಜ್ಞದ ಸ್ತುತ ಶಸ್ತ್ರ. ಶಂಸನ ಶಸ್ತ್ರ ಮತ್ತು ಸಾಮಗಾನ. ಈ ಸ್ತುತ ಶಸ್ತ್ರ ಏನೇ ಇವತ್ತದೇ ಇದೆ ದಕ್ಷಿಣ. ಇದರಲ್ಲಿ ದಕ್ಷಿಣ ಏನು ಅಂದ್ರೆ ಅಥಯ ತಪೋದಾನ ಆರ್ಜವಂ ಅಹಿಂಸಾ ಸತ್ಯವಚನವಿಧಿ ತಾನಸ್ಯ ದಕ್ಷಿಣ. ದಕ್ಷಿಣ ಐದು ದಕ್ಷಿಣೆ ಒಂದಲ್ಲ, ಐದೈದು ಭಯ ದಕ್ಷಿಣೆ. ಐದೈದು ಭಯ ಅದು ಐದು ಯಾವ್ದಂದ್ರೆ ಇದು ದಕ್ಷಿಣೆ. ಇದು ಆ ಜೀವನದಲ್ಲಿ ಇದ್ರೆ ಯಜ್ಞ ಸಾರ್ಥಕ. ದಕ್ಷಿಣ ಇದ್ರೆ ಯಾವುದನ್ನು ತಾಸ್ಯ ತಪಃ ಅಂದ್ರೆ ತಪಃ ತಪಸ್ಸು ಅಂದ್ರೆ ನಿಷ್ಠೆಯ ಬದುಕು. ವ್ರತಾನುಷ್ಠಾನಗಳಿಂದ ತುಂಬಿದ ಸ್ವಚ್ಛಂದತೆಗೆ ಕಡಿವಾಣ ಹಾಕುವ ನಿಯಂತ್ರಣ, ಇಂದ್ರಿಯ ನಿಯಂತ್ರಣ, ಆಹಾರ ನಿಯಂತ್ರಣವೇ ತಪಸ್ಸು. ಬ್ರಹ್ಮಚರ್ಯಾಧಿಕಂ ತಪಃ. ಆಮೇಲೆ ದಾನ, ನಾವು ಏನನ್ನ ಇನ್ನೊಬ್ಬರಿಗೆ ಕೊಡ್ತೇವೆ ಬದುಕಿನ ಮುಂದಕ್ಕೆ ಅದೇ ಯಜ್ಞದ ದಕ್ಷಿಣ. ಏನು ತಪಸ್ಸನ್ನು ಆಚರಿಸ್ತೇವೆ ಅದೇ ದಕ್ಷಿಣ. ತಪೋ ದಾನಂ ಆರ್ಜವ ನಮ್ಮಲ್ಲಿರತಕ್ಕಂಥ ನೇರ ನಡೆ ಪ್ರಾಮಾಣಿಕತೆಯೇ ದಕ್ಷಿಣೆ. ಭಗವಂತ ಮೆಚ್ಚುವ ದಕ್ಷಿಣೆ ಇದು ಅಂತ ಹೇಳ್ತಾರೆ. ನಮ್ಮ ತಪಸ್ಸು ಎಂತ ಇಲ್ಲದವರಿಗೆ ನಮ್ಮಲ್ಲಿ ಹೆಚ್ಚಿದ್ದದನ್ನು ಕೊಟ್ಟು ಬದುಕುವುದು, ನಾವು ಕಷ್ಟದಲ್ಲಿ ವ್ರತಾನುಷ್ಠಾನಗಳಿಂದ ಬದುಕುವುದು ಮತ್ತು ಪ್ರಾಮಾಣಿಕವಾಗಿ ಬದುಕುವುದು ಭಗವಂತ ಬಯಸುವ ದಕ್ಷಿಣೆ ಇದು. ಆರ್ಜವ ಆಮೇಲೆ ಅಹಿಂಸಾ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕು ಮತ್ತು ಸತ್ಯವಚನ ಯಾವಾಗಲೂ ಸತ್ಯವನ್ನ ಆರು ಭೋಂಗಿ ಮಾಡದೇವರು ಇದೇ ದಕ್ಷಿಣೆ. ಇದು ಇಲ್ಲದೇ ಇದ್ರೆ ದಕ್ಷಿಣ ಇರದೆ ಆಗತ್ತೆ. ಆಮೇಲೆ ತಸ್ಮಾನಾಹು ಸೋಷ್ಯತ್ಯ ಸೋಷ್ಠೇತಿ ಅಪ್ಪ ಸೋಮರಸ ಶವನ ಆಗ್ಬೇಕು. ತ್ರಿಶವನ ಶವನ, ಅಯ್ಯೋ ಶವನವೇ. ಮನೆಯಲ್ಲಿ ಒಂದು ಹುಡುಗಿ ಗರ್ಭಿಣಿ ಇದ್ರೆ ಇವಾಗ ಒಂಬತ್ತು ತಿಂಗಳು ತುಂಬಿತು, ಇನ್ನೇನು ಮುಂದೆ ತಿಂಗಳು ಸೋಷ್ಯತಿ ಸೋಷ್ಯತಿ ಶವನ ಮಾಡುತ್ತಾರೆ ಅಂತ. ಆದ್ರೆ ಸೋಮರಸ ಇಟ್ಟುವುದಂತೆ ಸಂತಾನ ಆಗುದು ಅಂತೆ. ಅದೇ ಸೋಮರಸ ಇದು ಸಂತಾನ. ಸೋಷ್ಯತಿ ಅಂದ್ರೆ ಮುಂದೆ ಹೇಳ್ತಾರೆ ಅಥವಾ ಅಸೋಷ್ಠ ಎದ್ರು ಅಂದ್ರೆ ಸೋಮರಸ ಹಿಡಿದಾಳೆ. ಸೋಮರಸ ಇದೆಯಾ ಇದು ಎರಡಕ್ಕೂ ಸಮಾನವಾದ ಪದವನ್ನು ಬಯಸ್ತಾರೆ. ಅದರಿಂದ ಸೋಮಯಾಗ ಅಂದ್ರೆ ಏನು ಇಲ್ಲಿದ್ರೆ ಪುನರುತ್ಪಾದನವೇ ವಾಸ್ಯ ತದ್ ಪುನರುತ್ಪಾದನವೇ ಸೋಮರಸ. ಸೋಮಯಾಗ ಪುನರುತ್ಪಾದನೆ. ಪುನರುತ್ಪಾದನೆ ಇಲ್ಲಿ ತಂದೆಯಿಂದ ಉತ್ಪಾದನೆ, ತಾಯಿಯಿಂದ ಪುನರುತ್ಪಾದನೆ. ತಂದೆಯಿಂದ ಉತ್ಪಾದನೆ ಆಯಿತು ಗ್ರಂಥದಲ್ಲಿ, ಅದು ಕೊನೆಯಲ್ಲಿ ಬೆಳೆದು ಪುನರುತ್ಪಾದನೆ. ಅದು ಕ್ರಿಯೇಷನ್, ಇದು ಪ್ರೊಕ್ರಿಯೇಷನ್. ಹಾಗೆ ಪುನರುತ್ಪಾದನೆ ಎಂಬುದು ತಾಯಿಯಿಂದ ಭೂಮಿ ಹುಟ್ಟಿದಾಗ ಪುನರುತ್ಪಾದನೆ. ಅದೇ ಸೋಮಯ ಪುನರುತ್ಪಾದನವೇ ವಾಸ್ಯ ತದ್ ಅಭಿಭಾಸ ಏವ ಸಭ ಭೂವ ಆ ಋಷಿ ಈ ಋಷಿ ಏನಾಯ್ತು ಅಂದ್ರೆ ಶ್ರೀಪಾದೇವ ಅವ್ರಿಗೆ ಯಾವ ಬಾಯಾರಿಕೆ ಇಲ್ಲ ಸರ್, ನೀರು ಕುಡಿದಿದ್ರೆ ಬಾಯಾರಿಕೆ ಅಲ್ಲ ಅಂದ್ರೆ ಒಂದು ಸದಾ ಆನಂದಮಯವಾದ ಸ್ಥಿತಿಯಲ್ಲಿ ಇದ್ಬಿಟ್ಟ ಬಾಯಾರಿಕೆ ಇಲ್ಲ ಸರ್, ಯಾವುದರ ಕಾಡು ಇಲ್ಲದೆ ಸುಖವಾಗಿತ್ತು. ಏನು ಹೇಳಿದ ಉತ್ವಾ ವಾಚ ಹೇಳಿ ಎಲ್ಲ ಆಯ್ತು, ಅವನು ಸುಖವಾಗಿದ್ದ, ಅವನಿಗೆ ಬಾಯಾರಿಕೆ ಆಗಲಿಲ್ಲ. ನಮಗೆ ಏನ್ ಹೇಳಿದ ಅನ್ನೋದನ್ನು ಮುಖ್ಯ ಬೇಕಲ್ಲ, ಅದು ನಮ್ಗೆ ಪಿಪಾಸೆ ನಿರ್ಮಾಣ ಆಗಿದೆ. ಏನ್ ಹೇಳಿದ ಅದು ತಿಳಿಬೇಕು ಅದು ಕುತೂಹಲ. ಅವನೇನ್ ಹೇಳಿದ ಅಂದ್ರೆ ಸ್ವಂತ ವೇಲಾಯಾಮ್ ಏತತ್ರಯಂ ಪ್ರತಿಪದ್ಯೇದ, ಅಂತ್ಯಕಾಲದಲ್ಲಿ 116 ವರ್ಷ ಮುಗಿದು ಔವೃತಕ್ಕೆ ಹೋಗುವಾಗ ಈ ಮೂರನ್ನ ನೆನಪಿಟ್ಟುಕೊಳ್ಳಬೇಕು. ಯಜ್ಞದ ಮುಕ್ತ ಅಂತ್ಯ ವೇಲಾಯಾಮ್ ಏತತ್ರಯಂ ಪ್ರತಿಪದ್ಯೇದ, ಕೊನೆಯ ಕ್ಷಣದಲ್ಲಿ ಇದು ಮೂರನ್ನ ನೆನಪಿಟ್ಟುಕೊಳ್ಳಬೇಕು. ಏನ್ ಮೂರದು? ಅಕ್ಷಿತಮಸಿ ಅಚ್ಯುತಮಸಿ ಪ್ರಾಣ ಸಂಕ್ಷಿತಮಸಿ ಇತಿ, ಭಗವಂತನನ್ನ ಅಕ್ಷಿತಮಸಿ, ನೀನು ಅಕ್ಷಯನಾಗಿದ್ದಿ, ನಿನಗೆ ಕ್ಷಯ ಇಲ್ಲ, ನಿನಗೆ ನಾಶ ಇಲ್ಲ. ಅಂದರೆ ಅಚ್ಯುತಮಸಿ, ನಿನಗೆ ತ್ರಾಸ ಇಲ್ಲ, ನಿನಗೆ ನಾಶ ಇಲ್ಲ, ನಿನಗೆ ತ್ರಾಸ ಇಲ್ಲ. ಮತ್ತು ನೀನು ಪೂರ್ಣ ರೀತಿ ಎಷ್ಟು ಅಂದ್ರೆ ಪ್ರಾಣ ಸಂಕ್ಷಿತಮಸಿ ಇತಿ, ಶಿತ ಅಂದ್ರೆ ಶಿತ ಆನಂದದಿಂದ ಕೂಡಿದ ಮಶೀತ, ಸಂಕ್ಷಿತ ಅಂದ್ರೆ ಹೆಚ್ಚು, ಪ್ರಾಣ ಸಂಕ್ಷಿತಮಸಿ ಪ್ರಾಣದೇವರಿಗೆ ಶತಾನಂದ ಅಂತ ಪೂರ್ಣಾನಂದ ಅಂತ, ಪ್ರಾಣದೇವರಿಗಿಂತಲೂ ಅಧಿಕವಾದ ಸುಖದಿಂದ ತುಂಬಿದ ಪೂರ್ಣಾನಂದ ನೀನು, ನಿನ್ನ ಆನಂದಕ್ಕೆ ತ್ರಾಸ ಇಲ್ಲ, ನಿನ್ನ ಅಸ್ತಿತ್ವಕ್ಕೆ ನಶೆ ಇಲ್ಲ, ನೀನು ಅವಿನಾಶಿಯಾಗಿರತಕ್ಕ ಅನಾದಿ ಅನಂತವಾದ ತತ್ವ ಅಂತ ನೆನಪು ಮಾಡಿಕೋ. ಅಂದ್ರೆ ನಿನಗೂ ಅನಾದಿ ಅನಂತವಾದ ಅವಿನಾಶಿಯಾದ ಆನಂದ ಸಿಗುತ್ತೆ, ಕೊನೆಯ ಕ್ಷಣದಲ್ಲಿ ಭಗವಂತ ಆನಂದ ರೂಪ, ಅದಕ್ಕೆ ತ್ರಾಸ ಇಲ್ಲ, ನಶೆ ಇಲ್ಲ ಅಂತ ಉಪಾಸನೆ ಮಾಡಿ ಅವರು ಸ್ನಾನ ಗೋಬರದ ಸ್ನಾನ ಹೀಗೆ ತಿಳ್ಕೊಂಡು ಉಪಾಸನೆ ಮಾಡಿದ್ದು. ತತ್ರೈತೆ ಇನ್ನು ಮುಂದೆ ಈ ವಿಷಯಕ್ಕೆ ಭಗವಂತನ ಈ ಯಜ್ಞದಲ್ಲಿ ಉಪಾಸನೆ ಮಾಡತಕ್ಕಂಥ ಭಗವಂತನಿಗೆ ಸಂಬಂಧಪಟ್ಟ ಅನುಸಂಧಾನಕ್ಕೆ ಎರಡು ಋಕ್ಕುಗಳು ಮುಂದೆ ಇವೆ ಅಂತ ಹೇಳ್ತಾರೆ. ತತ್ರ ಇದೆ ದ್ವೇ ಚೌಭವತ, ಎರಡು ಋಕ್ಕುಗಳಿವೆ ಅಂತ. ಆ ಎರಡು ಋಕ್ಕುಗಳನ್ನ ನಾಳೆ ನೋಡೋಣ, ಯಾಕೆಂದ್ರೆ ನಾಳೆ ದಿವಸ ಈ ಅಧ್ಯಾಯ ಮುಗಿಸ್ಬೇಕು, ಸ್ವಲ್ಪ ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಾರೆ. ನಾಳೆ ಅಧ್ಯಾಯ ಮುಗಿದು ಇವತ್ತು ಸಾಯಂಕಾಲವೇ ಪ್ರಾಯ ವಯಸ್ಸುತ್ತೆ ನಮಗಿಸ್ಬಿಟ್ಟೆ, ನಾಳೆ ಸಾಯಂಕಾಲ ಸ್ವಲ್ಪ ಹೊರಗೆ ಸ್ವಲ್ಪ ಬೇಗ ಹೋಗ್ಬೇಕಾಯ್ತು. ನೋಡಿದ್ರೆ ಫೋನ್ ನಾವಂತರ ಸ್ವಲ್ಪ ಬೇಗ, ನಾವು 21ನೇ ತಾರೀಕು ತರಗತಿ ಬೇಕಾದ್ರೆ ಮತ್ತೆ ಕಡಿತ ಮಾಡಿ ನಾಳೆ ಹೊರಡಬೇಕಾಯ್ತು. ಅದಕ್ಕೋಸ್ಕರ ನಾಳೆ ಪರಿಷತ್ನ ಅಧ್ಯಾಯ ಮುಗಿಸ್ಬೇಕು. ಇವತ್ತು ಸಾಯಂಕಾಲವೇ ವಾಯಿಸ್ತುತಿ ಇರೋದು ಕೊನೆ 8 ಮಂತ್ರಗಳನ್ನ ಸಾಯಂಕಾಲ ಮುಗಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ಉಪನಿಷತ್ನ ಪೂರ್ಣ ಅಧ್ಯಾಯ ಮುಗಿಸ್ಬಿಟ್ರೆ ಒಂದು ಘಟ್ಟದಲ್ಲಿ ನಿಂತಾಗ ಅರ್ಥ ವಿರಾಮ ಹಾಕಬೇಕು, ಕಾಲನ್ನು ಸೆಮಿಕಾಲನ್ನು ಸಂಸ್ಥಾಪನೆಯಲ್ಲಿ ಒಂದು ಒಂದು ಚಾಪ್ಟರ್ ಮುಗಿಯುತ್ತೆ. ಅದರ ನಂತರ ದೇವರು ನಡೆಸಿದ ಮುಂದೆ ಯಾವ ಪರಿಣಿತ ಆಗುತ್ತೆ ನೋಡೋಣ. ಬಂದಾಗ ಭಾಗವನ್ನ ಅವು ಬರುತ್ತ ತನಕ ನಮ್ಮನ್ನು ಕರ್ಕೊಂಡು ಅವು ಬರುತ್ತ ತನಕ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮನ್ನು ನಿಮ್ಮನ್ನೆಲ್ಲ ಅವು ಬರುತ್ತ ಸ್ನಾನ ಮಾಡಿಸುವವರೆಗೆ ಈ ಮೂರು ಯಜ್ಞ ನಡೆಯಬೇಕು. ಮೂರು ಯಜ್ಞ ಅಂದ್ರೆ ಭಗವಂತನ ಅನುಸಂಧಾನ, ಉಪನಿಷತ್ ಚಿಂತನೆ, ಯಜ್ಞ ಬಂದಿದೆ, ಇನ್ನೇನು ಯಜ್ಞ ಇಲ್ಲ ಎಂದು ಸುಮ್ಮನೆ ಹಾಗೆ ಮುಂದೆ ಯಾವಾಗ ಕಾಣಿಸ್ತಾನೆ ಅಂತ ನೋಡೋಣ. ಇವತ್ತು ಎಷ್ಟು ಸಾಕು? ಓಂ ಸಹನಾಭವತು, ಸಹನೋ ಪುನಃ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾಭವತು, ಸಹನೋ ಪುನಃ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಛಂದೋಗ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಮೊದಲು ಬಂದಿರತಕ್ಕ ಒಂದು ಅಪೂರ್ವ ಉಪಾಸನೆ ಮಧುವಿದ್ಯೆ. ಮಧುವಿದ್ಯೆಯ ಉಪಾಸನೆ ಬಂದ ಮೇಲೆ ಗಾಯತ್ರಿ ಉಪಾಸನೆ, ಅದರಲ್ಲಿ ಬರತಕ್ಕಂಥ ಭಗವಂತನ 6 ರೂಪಗಳು ಮತ್ತು 4 ರೂಪಗಳು ಅದರಲ್ಲಿ ಅಮೃತಂ ಕ್ಷೇಮ ಅಭಯಂ ಶ್ವೇತದ್ವೀಪ ಅನಂತಾಸನ ವೈಕುಂಠ, ಈ ಪುಸ್ತಕದಲ್ಲಿ ಇರತಕ್ಕಂಥ ಭಗವಂತನ 3 ರೂಪಗಳು. ಅದರ ನಂತರ ಮತ್ತೆ ಭಗವಂತನನ್ನ ಚತುರ್ಭುಜದ ಉಪಾಸನೆ, ಭಗವಂತನ 5 ಮಂದಿ ದ್ವಾರಪಾಲಕರ ಉಪಾಸನೆ, ಚತುರ್ಭುಜನಾದ ಭಗವಂತನ 4 ಭುಜಗಳಿಂದ ಕೊಡತಕ್ಕಂಥ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯಗಳ ಪೂರ್ಣ ಆವಿಷ್ಕಾರವಾಗಿರತಕ್ಕಂಥ ವಾಯುದೇವರ ಅವತಾರ ಆ ಭುಜನ, ಅದನ್ನ ವಾಸುದೇವ ಸಂಕೃಷ್ಣ ಪ್ರತಿಮ್ನ ಅನಿರುದ್ಧ ಅಂತ 4 ಮುಖಗಳಿಂದ ಲಕ್ಷ್ಮಿ ಉಪಾಸನೆ ಮಾಡಿದ ಮುಖ, ಆಮೇಲೆ ಕೊನೆಗೆ ಹಿರಿಯ ಬದುಕೇ ಒಂದು ಯಜ್ಞ, ಅದರ ಮೊದಲನೇ 24 ವರ್ಷಗಳು ಪ್ರಾತಃ ಸವನ, ಮತ್ತಿನ 40 44 ವರ್ಷಗಳು ಮಧ್ಯಂದಿನ ಸಮರ, ಕೊನೆಯ 48 ವರ್ಷಗಳು ಪೂರ್ಣ ಬದುಕಿದ 48 ವರ್ಷ ಹುಟ್ಟಿದ 116 ವರ್ಷಗಳು ಮತ್ತೆ ಅದರ ಚಿಲ್ಲರೆ ಎಲ್ಲ ಸೇರಿ 120 ವರ್ಷ ತನಕ ಒಬ್ಬ ಮನುಷ್ಯ ಈ ಪುರುಷ ಯಜ್ಞ ಇಷ್ಟು ಸಂಗತಿಗಳನ್ನ ಈ ಮೂರನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಅಪೂರ್ವ ಉಪಾಸನೆಗಳು. ಇನ್ನು ಎರಡು ಖಂಡಗಳು ಎರಡು ಬಗೆಯ ಉಪಾಸನೆ ಬಂದ್ರೆ ನಾವು ಮೂರನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಎಲ್ಲ ಉಪಾಸನೆಗಳನ್ನ ತಿಳಿದುಕೊಂಡ ಹಾಗಾಗತ್ತೆ. ಎರಡು ಖಂಡಗಳು ಎರಡು ಉಪಾಸನೆಗಳು ಬರುತ್ತೆ. ಹಿಂದಿನ ಎಲ್ಲ ಉಪಾಸನೆಗಳ ಒಂದು ಸಂಕೇತವಾಗಿ ನಿನ್ನೆ ನಾವು ನೋಡಿರ್ತಕ್ಕಂತಹ ಪುರುಷ ಯಜ್ಞ, ಆ ಪುರುಷ ಯಜ್ಞದಲ್ಲಿ ಹಿಂದಿನ ಎಲ್ಲಾ ಉಪಾಸನೆಗಳನ್ನು ಮಾಡ್ತಾ ಇರುವುದೇ ಯಜ್ಞ. ಮನುಷ್ಯನ ಬದುಕಿನಲ್ಲಿ 116 ವರ್ಷ ಬದುಕುವುದೇ ಯಜ್ಞ ಅಲ್ಲ, ಆ ಬದುಕಿನ ಉದ್ದಕ್ಕೆ ಭಗವಂತ ಉಪಾಸನೆ ಮಾಡ್ತಾ ಇರುವುದು ಯಜ್ಞ. ಆ ಉಪಾಸನೆಯಿಂದ ಪೂರ್ಣವಾಗಿರತಕ್ಕಂತಹ ಅಷ್ಟು ವರ್ಷಗಳನ್ನು ಪ್ರಾತಃ ಸಮನ ಮಾಧ್ಯಮ ಸಮನ ಸಾಯಂ ಸಮನ ಅಂತ ವಿಭಜನೆ ಮಾಡಿದರು. ಆ ಖಂಡದ ಕೊನೆಯಲ್ಲಿ ಮೂರು ಎರಡು ಮಂತ್ರಗಳನ್ನು ಇದು ಹಿಂದೆ ಹೇಳಿರತಕ್ಕಂತಹ ಉಪಾಸನೆಗಳಿಗೆ ಸಂಬಂಧಪಟ್ಟ ಈ ಮಂತ್ರ ದರ್ಶನವಾಗುವುದಕ್ಕಿಂತ ಮುಂಚೆ ದೃಷ್ಟವಾಗಿರತಕ್ಕಂತಹ ಮಂತ್ರಗಳನ್ನ ಇದಕ್ಕೆ ಸಂವಾದವಾಗಿ ಕೊಡ್ತಕ್ಕಂಥ ಅದು ಒಟ್ಟು ಸಮಷ್ಟಿಯಾಗಿ ಮೂರನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಉಪಾಸನೆಯನ್ನು ಎಲ್ಲವನ್ನೂ ಕ್ರೋಢೀಕರಿಸತಕ್ಕಂಥ ಮಂತ್ರ ಹೊತ್ತು ವಿಶೇಷವಾಗಿ ಪುರುಷಯಜ್ಞಕ್ಕೆ ಆ ಘಟ್ಟದಲ್ಲಿ ಇರೋದು. ಆದರೆ ಪುರುಷನ 116 ವರ್ಷಗಳ ಬದುಕಿಗೆ ಸಂಬಂಧಪಟ್ಟದ್ದು ಅಲ್ಲ. ಈಗ ಇದರಲ್ಲಿ ಒಂದು ಸಂಶಯ ಬರಬಹುದು, ನಿಮಗೆ ಬಂದಿದೆಯಲ್ಲೋ ಗೊತ್ತಿಲ್ಲ, ನನಗೆ ಬಂದಿದೆ, ನಿಮಗೆ ಬರಬಹುದಾದ ಸಂಶಯ ನನಗೆ ಬಂದ್ಬಿಟ್ಟಿದೆ. ಏನು ಅಂದ್ರೆ ಈ 116 ವರ್ಷ ಹಾಗಾದ್ರೆ ಹೀಗೆ ಮಾಡಿದ್ರೆ ಇಷ್ಟೊಬ್ಬರು 116 ವರ್ಷ ಬಂದು ಒಂದು ಒಂದು ಪ್ರಶ್ನೆ, ಹಾಗಾದ್ರೆ ಯಾರು ಅಕಾಲದಿಂದ ಸಾಯೋದೇ ಸಾಧ್ಯ, ಈ ವಿದ್ಯೆಯನ್ನು ಉದ್ದೇಶವನ್ನು ಮಾಡಿಬಿಟ್ರೆ ಅನುಸಂತ ಅಂತ ಮುಂದಿನ ಮಧ್ಯಾಹ್ನ ಕರ್ಕೊಂಡೋಗಿ ಸಾಯಂಕಾಲ ಕರ್ಕೊಂಡೋಗಿ ಪ್ರತಿಯೊಬ್ಬರು ಈ ಪುರುಷ ವಿದ್ಯೆಯ ಯಜ್ಞ ಪುರುಷೋಭಾವ ಯಜ್ಞ ಈ ಯಜ್ಞದ ಉಪಾಸನೆಯಿಂದ 116 ವರ್ಷ ಬಂದು ಒಂದು ಮತ್ತೆ ಇದು ಇಬ್ಬರ ಗಂಡಸರಿಗೆ ಸಂಬಂಧಪಟ್ಟ ಉಪಾಸನೆ ಅಂತಲ್ಲ, ಹೆಂಗಸು ಉಪಾಸನೆ ಮಾಡಿದ ಹಾಗೆ ಇದೆ ಅಲ್ಲ. ಇದ್ರ ಹೇಳುವಂತಹದ್ದು ಉಪಾಸನೆಯನ್ನು 24 ವರ್ಷ ಬಾಲ್ಯ ಅಲ್ಲಿಂದ 68 ವರ್ಷ ಎಲ್ಲ ಗಂಡಸರ ಬದುಕಿಗೆ ಸಂಬಂಧಪಟ್ಟಿದೆ. 24 ವರ್ಷದ ನಂತರ ವಿವಾಹ ಅಂತೇಳಿ ಹೆಂಗಸರು ಯಾಕೆ ಮಾಡಿದ್ರೆ ಬಹಿಷ್ಕಾರ ಅಂತಿದ್ರು ಪಂಡಿತರು, ಅಂತ ಪಂಡಿತರಿಗೂ ಬಹಿಷ್ಕಾರ ಹಾಕೋಣ ಬೇರೆ ವಿಷಯ. ಆದ್ರೆ ವಸ್ತುಸ್ಥಿತಿ ಏನು ಈ ಉಪಾಸನೆ ಯಾರಿಗೆ, ಇದು ಹೆಂಗಸರಿಗೆ ಇಲ್ಲವೋ ಈ ಉಪಾಸನೆ, ಗಂಡಸರಿಗೆ ಮಾಡಿದ್ರು ಗಂಡಸರಲ್ಲಿ ಎರಡೂ ಉಪಾಸನೆ ಮಾಡಿದವರು 16 ವರ್ಷ ಬದುಕುತ್ತಾರೋ ಏನು? ವಾಸ್ತವಿಕವಾಗಿ ಇದು ಯಜ್ಞ ವೇದದಲ್ಲಿ ಹೇಳಿರ್ತಕ್ಕಂತಹ ಯಜ್ಞಗಳು ಅದು ಬೇಸಿಕಲಿ ಪುರುಷರಿಗೆ ಹೇಳಿರ್ತಕ್ಕಂಥ ಅದರ ಅಗ್ನಿಮುಖದ ಆರಾಧನೆ. ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರು ಪಾರ್ಟಿಸಿಪೇಟ್ ಮಾಡಬಹುದು, ಸ್ವತಂತ್ರವಾಗಿ ಮಾಡ್ತಿರಲಿಲ್ಲ. ಈ ಯಜ್ಞ ಮೂಲಭೂತವಾಗಿ ಹೇಳಿದ್ದು ಗಂಡಸರಿಗೆ ಅದು. ಯಜ್ಞದಲ್ಲಿ ಹೆಂಗಸರು ಭಾಗವಹಿಸಬಹುದು ಯಾವಾಗ ಅಂತಂದ್ರೆ ಹೆಂಗಸರು ಉಗ್ರ ರೇತಸ್ಕರಾಗಿ ಏನು ಉಪಾಸನೆ ಮಾಡ್ತಿದ್ರು ಗಂಡಸರು, ಇಡೀ ಜೀವಮಾನ ವೇದಾಧ್ಯಯನ ಮಾಡಿ ಪ್ರಭಾವಾದಿನಿಯರಾದಂತಹ ಹೆಣ್ಣುಮಕ್ಕಳು ಉಪಾಸನೆ ಮಾಡಬಹುದು. ಇಲ್ಲದೇ ಇದ್ರೆ ಅದರ ಹಿಂದೆ ಅದಕ್ಕೋಸ್ಕರವೇ ಹೆಣ್ಣುಮಕ್ಕಳಲ್ಲಿ ಸತ್ಯವಧುಗಳು ಮತ್ತು ಪ್ರಭಾವಾದಿನಿಯರು ಅಂತ ಹೇಳಿ ವಿಭಾಗ ಮಾಡಿದ್ರು. ಸತ್ಯವಧುಗಳು ಅವರು ಸಂಸಾರ ಮನೆ ಮಾಡಿಕೆಯಲ್ಲಿ ಅವರು ಕಮಿಟೆಡ್, ಅವರಿಗೆ ಅಧ್ಯಾತ್ಮದ ಉಪಾಸನೆಯಲ್ಲಿ ಹೆಚ್ಚು ಆಳಕ್ಕೆ ಇದಕ್ಕಾಗುವುದಿಲ್ಲ. ಆದರೆ ಬ್ರಹ್ಮವಾದಿನಿಯರು ಅವರು ಮದುವೆ ಮಾಡಿಕೊಳ್ಳದೆ ಅಧ್ಯಾತ್ಮದ ಉಪಾಸನೆ ಮಾಡುವವರು ಇದನ್ನು ಮಾಡಬಹುದು, ಅವರು 120 ವರ್ಷ ಬದುಕು. ಆದರೆ ಅವರಿಗೆ ಸಾಂಸಾರಿಕ ಜೀವನ ಇಲ್ಲ, ಬರೀ ಯಾಜ್ಞಿಕವಾದ ಜೀವನ. ಹೀಗೆ ಹೇಳಿದವರೆಲ್ಲ 116 ವರ್ಷ ಬದುಕುತ್ತಾರೋ ಹೋದ ಎರಡನೇ ಪ್ರಶ್ನೆ, ಅದು ಇಲ್ಲ. ಹೀಗೆ ಮಾಡಿದವರೆಲ್ಲ 116 ವರ್ಷ ಬದುಕುವುದಲ್ಲ. ಆದರೆ 116 ಒಂದೇನು ಅಂದ್ರೆ ಇದು ಎಲ್ಲರೂ ಈ ಉಪಾಸನೆ ಅಧಿಕಾರಿಗಳೇ ಅಲ್ಲ, ಉಪಾಸನೆಗೆ ಕೆಲವರು ಅಧಿಕಾರಿಗಳಿದ್ದಾರೆ. ಅಧಿಕಾರ ಇಲ್ಲದೆ ಇದ್ದವರು ಉಪಾಸನೆ ಮಾಡಿದ ಫಲ ಬರುವುದಿಲ್ಲ. ಆದ್ರೆ ಕೆಲವು ಉಪನಿಷತ್ನಲ್ಲಿ ಬರತಕ್ಕಂತಹ ಕೆಲವು ಕೆಲವು ವಿದ್ಯೆಗಳಿಗೆ ಕೆಲವು ಕೆಲವು ಮಂದಿ ಅಧಿಕಾರಿಗಳು ವಿಶಿಷ್ಟ ಅಧಿಕಾರಿಗಳಿದ್ದಾರೆ, ಅವರು ಮಾಡಿದರೆ ಮಾತ್ರ ಅದು ಫಲ ಕೊಡುತ್ತೆ, ಅನಧಿಕಾರಿಗಳು ಮಾಡಿದರೆ ಫಲ ಕೊಡುತ್ತೆ. ಈಗ ಲೋಕದಲ್ಲಿಯೂ ಅಷ್ಟೇ, ಒಂದು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅವನಿಗೆ ಅಧಿಕಾರ ಏನು ಅಂತ ನೋಡ್ತೀವಿ. ಇವಾಗ ಒಬ್ಬನು ಮನೆ ಕಟ್ಟಿಸಬೇಕಾದ್ರೆ ಪ್ಲಾನ್ ಕೊಡ್ಬೇಕಾದ್ರೆ ಅವನಿಗೆ ಏನು ಕ್ವಾಲಿಫಿಕೇಶನ್, ಅವನು ಇಂಜಿನಿಯರಿಂಗ್ ಆಗಿದೆ ಆಗಿದೆ, ಅಥವಾ ಇನ್ನೊಂದು ಮೆಡಿಸಿನ್ ಮದ್ದು ಕೊಡಬೇಕಾಗಿದ್ದರೆ ಅವನಿಗೆ ಏನು ಅಧಿಕಾರ, ಅವನಿಗೆ ಮೆಡಿಕಲ್ ಸೈನ್ಸ್ ಗೊತ್ತಿದೆಯೋ, ಅವನೊಂದು ಆಯುರ್ವೇದದಲ್ಲಿ ಒಂದು MBBS ಒಂದು ಹೋಮಿಯೋಪತಿಯಲ್ಲಿ ಆಯುರ್ವೇದದಲ್ಲಿ ಯಾವುದೇ ಒಂದು ವೈದ್ಯಶಾಸ್ತ್ರದಲ್ಲಿ ಪರಿಣತನೋ ಅಥವಾ ಪರಿಣತನೋ ಇಲ್ಲದಿದ್ರೆ ಮತ್ತೆ ಗೊತ್ತಾರೆ ಯಾರು. ಹಾಗಾದ್ರೆ ಅದನ್ನ ಒಂದು ಯಾವುದೇ ಒಂದು ವಿದ್ಯೆಯನ್ನ ಅವನು ಪ್ರಯೋಗಿಸಬೇಕಾದ್ರೆ ಅದರ ಬಗ್ಗೆ ಅವನು ಅಧಿಕಾರ ಸಂಪತ್ತಿ ಇರಬೇಕು, ಹಿ ಮಸ್ಟ್ ಬಿ ಕ್ವಾಲಿಫೈಡ್. ಲೋಕದಲ್ಲಿ ಅದು ಸಮಯ ಇರಲ್ಲ, ಶಾಲೆಗೆ ಟೀಚರ್ ಆಗಬೇಕಂದ್ರೆ ಅವನಿಗೆ ಅವನು ಮೊದಲು ಟೆಸ್ಟ್ ಮಾಡ್ತಾರೆ, ಶಾಲೆಗೆ ಸೇರಬೇಕಾಗಿದ್ರೆ ಯಾವ ಕ್ಲಾಸ್ ಸೇರಿಸಬೇಕು ಟೆಸ್ಟ್ ಮಾಡ್ತಾರೆ, ಅವನು ಆ ಕ್ಲಾಸ್ ನಲ್ಲಿ ಕಲಿಯುವಂತ ಅರ್ಹತೆ ಇದೆಯೋ. ಅದರಿಂದ ಕ್ವಾಲಿಫೈಡ್ ಆಗಿದ್ದವರಿಗೆ ಮಾತ್ರವೇ ಈ ಉಪಾಸನೆಗಳು ಎಲ್ಲವೂ ಹೇಳ್ತಾರೆ ವೇದದಲ್ಲಿ. ಅದು ಎಲ್ಲರಿಗೂ ಸಂಬಂಧಪಟ್ಟದ್ದಲ್ಲ, ಒಂದೊಂದು ಉಪಾಸನೆ ಒಬ್ಬೊಬ್ಬರಿಗೆ ಸಂಬಂಧಪಟ್ಟಿದೆ. ಯಾರ್ಯಾರೋ ಕೆಲವರು ಮಾಡ್ತಾರೆ, ಕೆಲವರು ಅದನ್ನ ಸಾಧಿಸ್ತಾರೆ, ಕೆಲವರಿಗೆ ಸಾಧನೆ ಆಗುವುದಿಲ್ಲ. ಅದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಉಪಾಸನೆ ಮಾಡಿದಾಗ ಫಲ ಕೊಡುತ್ತೆ. ಎಲ್ಲರಿಗೂ ಸಾರ್ವತ್ರಿಕ ಸಾರ್ವಕಾಲಿಕವಾದ ಉಪಾಸನೆಗಳಲ್ಲ ಇವು. ಹಾಗಾಗಿ ಇದನ್ನು ಮಾಡಿದವರಿಗೆಲ್ಲ ಫಲ ಸಿಗುತ್ತೆ ಅಂತಾರೆ. ಅಂದ್ರೆ ನಾವು ಇದಕ್ಕೆ ಅಧಿಕಾರಗಳು ಹೌದು ಅನ್ನೋದು ಗೊತ್ತಿರೋದ್ರಿಂದ ಮಾಡುವುದ್ರಿಂದ ತಪ್ಪಿಲ್ಲ, ಸಿಕ್ಕಿದ್ರೆ ಸಿಕ್ಕಿದ್ರೆ ದೇವರ ಉಪಾಸನೆ ಆಯಿತು, ಏನ್ ತಪ್ಪೇ ಅದರಲ್ಲಿ ಫಲದ ಉಪಾಸನೆ. ಈ ರೀತಿ ಎಷ್ಟೋ ಉಪಾಸನೆಗಳನ್ನು ಹೇಳಿರ್ತಾರೆ. ಅದು ಮುಖ್ಯವಾಗಿ ತಿಳ್ಕೊಳ್ಳಿಕ್ಕೆ ಉಪಾಸನೆ ಮಾಡಲಿಕ್ಕೆ ಅಧಿಕಾರಿಗಳು ಕೆಲವೇ ಇರುವುದು, ಎಲ್ಲರೂ ಉಪಾಸನೆ ಮಾಡುವ ಅಧಿಕಾರ ಇರೋದಿಲ್ಲ. ಈಗ ಇದರ ಕೊನೆಗೆ ಈ ಖಂಡ, ನಿನ್ನೆ ನಾವು ನೋಡಿದ ಪುರುಷ ಯಜ್ಞದ ಖಂಡದ ಕೊನೆಯಲ್ಲಿ ತತ್ರ ಏತೇ ತ್ವಂ ಋಜವ್ ಭವತಃ, ಈಗ ನಾವು ಹೇಳಿರ್ತಕ್ಕಂತಹ ಉಪಾಸನೆ ವಿಷಯದಲ್ಲಿ ಮುಂದೆ ಹೇಳತಕ್ಕ ಎರಡು ಋತುಗಳು ಅದರ ಸಂವಾದಿಗಳಾಗಿದ್ದಾವೆ ಅಂತ ಹೇಳ್ತಕ್ಕಂಥ ತಮಾಷೆ ಅಂದ್ರೆ ಎರಡು ಋತುಗಳನ್ನ ಸಂಕಲನ ಮಾಡಿ ಯಾವುದೋ ಒಂದು ಕಡೆ ಇದ್ದದ್ದು ಇನ್ನೊಂದು ಕಡೆ ಇದ್ದದ್ದನ್ನ ಮೂರು ಮೂರು ಪಾದಗಳ ಆರು ಪಾದಗಳ ಎರಡು ಋತುಗಳ ನಿಜವಾಗಿ ಅದರಲ್ಲಿ ಒಂದು ಪಾದ ಒಂದು ಬೇರೆ ಐದು ಪಾದ ಇನ್ಯಾವುದು ಒಂದು ಅದನ್ನು ಒಟ್ಟಿಗೆ ಮಾಡಿ ಆರು ಪಾದ ಮಾಡಿ ಎರಡು ಗಾಯತ್ರಿ ಆರು ಮೂರು ಮೂರು ಪಾದಕ್ಕೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಂಟು ಇಪ್ಪತ್ನಾಲ್ಕು ಅಕ್ಷರದ ಎರಡು ಗಾಯತ್ರಿ ಅದು ಮಂತ್ರ ನಿಜವಾಗಿ ಅದು ಹೆಚ್ಚಿದೆ ಮಂತ್ರ. ಸುರುವಿನ ಮಂತ್ರದ ಎರಡು ಪಾದವನ್ನು ಬಿಟ್ಟು ಮತ್ತೊಂದು ಮಂತ್ರದ ಐದು ಪಾದ ಅದು ಎಂಟು ಅಕ್ಷರದ ಐದು ಪಾದ ಎಂಟು ಅಕ್ಷರದ ಐದು ಪಾದ ಎಂಟು ಅಕ್ಷರದ ಮೂರು ಪಾದ ಇದ್ರೆ ಗಾಯತ್ರಿ, ಎಂಟು ಅಕ್ಷರದ ನಾಲ್ಕು ಪಾದ ಇದ್ರೆ ಅನಷ್ಟು, ಎಂಟು ಅಕ್ಷರದ ಐದು ಪಾದ ಇದ್ರೆ ಪಂಕ್ತಿ, ಎಂಟೈದು ನಲವತ್ತು ನಲವತ್ತು ಅಕ್ಷರ, ಹಾಗೆ ಎಂಟು ಅಕ್ಷರದ ಆರು ಪಾದ ಇದ್ರೆ ಜಗತಿ ನಲವತ್ತೆಂಟು, ಅಷ್ಟಾವಿಂಶತಿ ಅಷ್ಟ ಅಷ್ಟ ಚತ್ವಾರಿಂಶದ ಅಕ್ಷರ ಜಗತಿ ಎಂಟಾದ್ರೆ ನಲವತ್ತೆಂಟು, ಎಂಟು ಅಕ್ಷರದ ಆರು ಇದು ಇದೆ ನೋಡಿ ವೇದದಲ್ಲಿ ಇದೆ. ಲೋಕದಲ್ಲಿ ನಾಲ್ಕು ಪಾದ ಒಂದು ಶ್ಲೋಕಕ್ಕೆ ನಾಲ್ಕೇ ಪಾದ, ಕನ್ನಡದಲ್ಲಿ ಷಡ್ಪದಿ ಆರು ಪಾದದ್ದಿದೆ, ವೇದದಲ್ಲಿ ಮೂರು ಪಾದದ್ದಿದೆ, ಇದೇ ಲೋಕದಲ್ಲಿ ಮೂರು ಪಾದದ್ದಿಲ್ಲ, ಮೂರು ಪಾದ ನಾಲ್ಕು ಪಾದ ಐದು ಪಾದ ಆರು ಪಾದ, ಪಂಚಪದಿ ಇದೆ, ತ್ರಿಪದಿ ಇದೆ, ಚತುಷ್ಪದಿ ಇದೆ, ಷಟ್ಪದಿ ಇದೆ, ಅಷ್ಟಾಪದಿ ಕೂಡ ಇದೆ ಎಂಟು ಪಾದ. ಹಾಗಾಗಿ ಎಂಟು ಅಕ್ಷರದ ಮೂರು ಪಾದ ಇದ್ರೆ ಗಾಯತ್ರಿ, ಎಂಟು ಅಕ್ಷರದ ನಾಲ್ಕು ಪಾದ ಇದ್ರೆ ಅನಷ್ಟು, ಎಂಟು ಅಕ್ಷರದ ಐದು ಪಾದ ಇದ್ರೆ ನಲವತ್ತು ನಲವತ್ತು ಹದಿನಾಲ್ಕು ಪಂಕ್ತಿ ಛಂದಸ್ಸು, ಆರು ಪಾದ ಇದ್ರೆ ಎಂಟು ಅಷ್ಟಚತ್ವಾರಂಶದ ಅಕ್ಷರ ಜಗತಿ ಛಂದಸ್. ಹೀಗೆ ಗಾಯತ್ರಿ ಅನುಷ್ಠುಪು ಪಂಕ್ತಿ ಮತ್ತು ಜಗತಿ ಛಂದಸ್ಸುಗಳ ಇಲ್ಲಿ ಎರಡು ಮಂತ್ರಗಳು, ಮೊದಲನೆಯದು ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರ, ಅದರ ನಂತರದ ಮಂತ್ರ ಐದು ಪಾದ ಎಂಟೈದು ನಲವತ್ತು ಎಂಟು ಅಕ್ಷರದ ಐದು ಪಾದ, ಅದರಿಂದ ಅದರ ಪಂಕ್ತಿ ಛಂದಸ್ ಆಗುತ್ತೆ ಗ್ರಾಮ ಪ್ರಕಾರ ಪಂಕ್ತಿ ನಲವತ್ತು ಅಕ್ಷರದ ಛಂದಸ್ಸು. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ನಲವತ್ತು ಅಕ್ಷರ ಹಿಡಿಯುತ್ತಾ ಬರ್ತಾರೆ, ಮೊದಲನೇ ಗಾಯತ್ರಿಯಲ್ಲಿ ಒಂದು ಪಾದ ಮಾತ್ರ ತಗೊಳ್ತಾರೆ, ಅಂದ್ರೆ ಎಂಟು ಅಕ್ಷರ ಒಟ್ಟಿಗೆ ಎಷ್ಟಾಯ್ತು ನಲವತ್ತೆಂಟು, ನಲವತ್ತೆಂಟು ಅಂದ್ರೆ ಇಪ್ಪತ್ನಾಲ್ಕು ಎರಡು ನಲವತ್ತೆಂಟು ಎರಡು ಗಾಯತ್ರಿ ಆಯ್ತು. ಅಂದ್ರೆ ಅದರ ಅರ್ಥ ಒಂದು ಪಾದವನ್ನು ಮಾತ್ರ ಇಟ್ಕೊಳ್ಬೇಕು ಅಂತಲ್ಲ, ನಾವು ಇಡೀ ಪಾದ ಇಡೀ ಮಂತ್ರವನ್ನು ತಗೋಬೇಕು, ಕೋಟ್ ಮಾಡುವಾಗ ನಾವು ಅದಕ್ಕೊಂದು ಪಾದ ಕೋಟ್ ಮಾಡಿದ್ರೆ ಇಡೀ ಪಾದವನ್ನು ಇಡೀ ಶ್ಲೋಕವನ್ನು ಇಟ್ಕೊಳ್ಬೇಕು ಅಂತ. ಅದನ್ನು ಪ್ರಿಂಟ್ ಮಾಡುವಾಗ ಇಡೀ ಶ್ಲೋಕ ಪ್ರಿಂಟ್ ಮಾಡಿದ್ದಾರೆ, ಅದರ ಉಪನಿಷತ್ತಲ್ಲಿ ಒಂದೇ ಪಾದ ಇರು. ಏನು ಎರಡು ಮಂತ್ರಗಳು ಅಂದ್ರೆ ತಮಾಷೆ ನೋಡಿ, ಒಂದು ಮಂತ್ರದ ಒಂದು ಪಾದ ಮತ್ತೊಂದು ಮಂತ್ರದ ಐದು ಪಾದ ಒಟ್ಟಿಗೆ ಸೇರಿ ಎರಡು ಮಂತ್ರ ಮೂರು ಮೂರು ಪಾದ. ಏನು ಏದೇ ಋಚೌ ಭವತಃ ಯಾವುದದು ಅಂದ್ರೆ ಆದಿ ಪ್ರತ್ನಸ್ಯ ರೇತಃ ಸ್ವಯಂ ತಮತಸ್ಪರಿ, ಅದು ಮುಂದಿನ ಮಂತ್ರ ಆದಿ ಪ್ರತ್ನಸ್ಯ ರೇತಃ ಜ್ಯೋತಿಷ್ ಪಶ್ಯಂತಿ ಮಾನಸರಂ ದಿವೋ ಯದಿತ್ಯತೆ ಫಲೋ ಯದಿತ್ಯತೆ ದಿವಾ, ಈ ಎರಡನೇನು ಉಪನಿಷತ್ನಲ್ಲಿ ಇಲ್ಲ, ಅದು ಆ ಮಂತ್ರದಲ್ಲ ಏನ ಉಪನಿಷತ್ನಲ್ಲಿಲ್ಲ, ಅದು ವೇದದಲ್ಲಿ ಇರತಕ್ಕ ಮಂತ್ರದ ಎರಡು ಪಾದಗಳು ಉಪನಿಷತ್ನಲ್ಲಿ ಇಲ್ಲ, ಅದು ಅಂದ್ರೆ ಇಡೀ ಮಂತ್ರ ಅಷ್ಟು. ಅದು ಆದಿ ಪ್ರತ್ನಸ್ಯ ರೇತಃ ಒಂದು ಮಂತ್ರ, ಅದರ ಉತ್ತರಾರ್ಥ ನಿಜವಾಗಿ ಉತ್ತರ ಭಾಗ ಜ್ಯೋತಿ ಪಶ್ಯಂತಿ ವಾಸರಂ ಫಲೋ ಯದಿತ್ಯತೆ ದಿವಾ, ಈ ಎರಡು ಪಾದ ಬಿಟ್ಬಿಡ್ತಾರೆ, ಒಂದು ಪಾದ ತರ್ತಾ ಇದ್ದಲ್ಲ ಮುಂದಿನ ಪಾದ ತಗೊಂಡು ಏನು ಉದ್ವಯಂ ತಮಸಸ್ಪರಿ, ಅದಕ್ಕೆ ಒಂದನೇ ಪಾದಕ್ಕೆ ಎರಡನೇ ಪಾದ, ಆ ಮಂತ್ರದ ಒಂದನೇ ಪಾದ ಇದ್ರೆ ಎರಡನೇ ಪಾದ ಆಯ್ತು. ಆದಿ ಪ್ರತ್ನಸ್ಯ ರೇತಃ ಉದ್ವಯಂ ತಪಸಸ್ಪರಿ ಜ್ಯೋತಿ ಪಶ್ಯಂತ ಉತ್ತರಂ, ಅಲ್ಲಿ ಒಂದು ಮಂತ್ರ. ಆಮೇಲೆ ಸುವ ಪಶ್ಯಂತ ಉತ್ತರಂ ದೇವಂ ದೇವತ್ರ ಸೂರ್ಯಂ ಅಗನ್ಮ ಜ್ಯೋತಿರುತ್ತಮಂ, ಇದು ಮೂರು ಪಾದ. ಹೀಗೆ ಏನೇ ಮಂತ್ರ ಋಷಭ ಅಂತ ಎರಡು ಋತುಗಳನ್ನ ಮೂರು ಪಾದಗಳ ಪ್ರತಿ ಸಹಸ್ರಿ ಹೀಗೆ ಬೃಹದ ಎಲ್ಲ ಪಾದಗಳನ್ನ ಹೆಚ್ಚೆ ಮಾಡಿ ಸಂಯೋಜನೆ ಮಾಡಿ ಮಂತ್ರ ಸಂಯೋಜನೆ ಅಂತ ಹೇಳ್ತಾರೆ. ಇದಕ್ಕೆ ಸಂಸರ್ಗ ಅಂತ, ಸಂಸರ್ಗ ಸೃಜತಿ ಅಂತ ಕರ್ಮದ ನಿರ್ಣಯದಲ್ಲಿ ಇದ್ರ ಬಗ್ಗೆ ಆಚಾರ ಬಹಳ ವಿವರ ಕೊಟ್ಟಿದೆ. ಇದು ಮಂತ್ರಗಳ ಸಂಸರ್ಗ, ಯಾವುದೋ ಒಂದು ಮಂತ್ರ ಒಂದು ಪಾದ, ಇನ್ನೆರಡು ಪಾದ ಇನ್ನೊಂದು ಒಟ್ಟಿಗೆ ಸೇರಿದರೆ ಒಂದು ಹೊಸ ಅರ್ಥ. ಆಚಾರ್ಯರ ಭಾಷ್ಯದಲ್ಲಿ ಆ ಮೂರು ಪಾದದ ಒಂದು ಮಂತ್ರಕ್ಕೂ ಇದು ಇಡೀ ಅರ್ಥ ಬರೆದಿದ್ದಾರೆ, ಅದು ಉಪನಿಷತ್ತಿನಲ್ಲಿ ಇರುವುದು ಒಂದೇ ಪಾದ. ಆದಿ ಪ್ರತ್ನಸ್ಯ ರೇತಃ ಸ್ವಯಂ ತಮಸಸ್ಪರಿ, ನಾವು ಇಡೀ ಮಂತ್ರದ ಅರ್ಥ ನೋಡೋಣ, ಇರೋದಷ್ಟೇ ಆದಿ ಪ್ರತ್ನಸ್ಯ ರೇತಃ ಅಹಿತಿ ಪ್ರಥ್ಮ ತತ್ರಾಗತಂ ಅಹಮಿತಿ ಅಹ ಅಂತ ಐತರೇ ಉಪನಿಷತ್ತು. ತತ್ರ ಆಗತಂ ಅದರಿಂದ ಅಹ ಅನ್ನೋದವನ ಹೆಸರಾದ್ದರಿಂದ ಅಹಂ ಅನ್ನೋದು ಅವನ ಹೆಸರು. ಆಹ ಅಹ ಇದು ಬ್ರಹ್ಮ ತತ್ರ ಆಗತಂ ಅಹಂ ಇದೆ ಅದರಿಂದ ಯಾರ ಹೆಸರು ಅಹ ಅನ್ನೋದು ಯಾರ ಹೆಸರು ಅವರ ಹೆಸರು ಅಹಂ ಅದು ಅಹಂ ಅನ್ನೋದು ಭಗವಂತರ ಹೆಸರು. ಹೌದು ನಮಗೆ ಬೇಕಾದ್ರೆ ಆ ಅದನ್ನ ಅಕಾರ ವಚನಾದ ಭಗವಂತರಿಂದ ಆ ಇದು ತಂದ್ರೆ ದೇವ ಅನ್ಬಿಟ್ಟು